ವಿಮಾ ಮೊತ್ತವನ್ನ ಇಲ್ಲಿ ಕಟ್ಟಬೇಕಾಗ್ತದೆ ಎಂಬಂತಹ ಒಂದು ಹತ್ತು ಹಲವಾರು ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮಾಹಿತಿಯನ್ನ ಒದಗಿಸಲಿಕ್ಕೆ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳಾದಂತಹ ಶ್ರೀಯುತ ರೆಹಮಾನ್ ಸಾಬ್ ಜಾಲಿಹಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಕರ್ನಾಟಕ ರಾಜ್ಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2023-24 ಮುಂಗಾರು ಹಂಗಾಮಿಗೆ ಯಾವಾಗಿಂದ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ? 11/6/2023 ದಿನಾಂಕದಿಂದ ನಮ್ಮ ಜಿಲ್ಲೆಯಲ್ಲಿ ಫಸಲ್ ಬಿಮಾ ಯೋಜನೆ ರೈತರು ನೋಂದಣಿ ಮಾಡಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಒಳ್ಳೆಯದು. ಅಂತಂದ್ರೆ June 21 ಇದು ಆರಂಭವಾಗಿದೆ. ಮುಖ್ಯವಾಗಿ ರೈತ ಬಾಂಧವರು, ಈ ಫಸಲ್ ಬಿಮಾ ಯೋಜನೆ ಸಾಕಷ್ಟು ರೈತ ಬಾಂಧವರು ಗೊಂದಲ ಇದೆ. ಕಳೆದ ವರ್ಷ ಬೇರೆ ಒಂದು ವಿಮಾ ಕಂಪನಿಗೆ ಹೋಗಿತ್ತು, ಈ ವರ್ಷ ಏನಾದರೂ ಚೇಂಜ್ ಆಗಿದೆ? ಇದನ್ನ ನಿರ್ವಹಣೆ ಮಾಡುವಂತದ್ದು ಅಥವಾ ಲೀಡ್ ತಗೊಳ್ಳುವಂತಹ ಒಂದು ಇನ್ಸೂರೆನ್ಸ್ ಕಂಪನಿ ಯಾವುದು? ಈ ವರ್ಷ ಚೇಂಜ್ ಆಗಿದೆ ಸರ್. ಈ ವರ್ಷ ನಮ್ಮ ಜಿಲ್ಲೆಗೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿಯಿಂದ ನಮಗೆ ಆಯ್ಕೆ ಆಗಿದೆ. ಮುಖ್ಯವಾಗಿ ಈ ವರ್ಷದ ಮುಂಗಾರು ಹಂಗಾಮಿಗೆ ನಾವು ಬಂದ್ರೆ, ಯಾಕಂತಂದ್ರೆ ಮಳೆಯ ಒಂದು ಪ್ರಮಾಣವು ಕೂಡ ಈ ಸ್ವಲ್ಪ ತಡವಾಗಿದೆ, ರೈತ ಬಾಂಧವರು ಈ ಫಸಲ್ ಬಿಮಾ ಯೋಜನೆಯ ಲಾಭವನ್ನು ಪಡ್ಕೋಬೇಕಪ್ಪ ಅಂತಂದ್ರೆ ಏನ್ ಮಾಡಬೇಕು? ಮೊದಲನೇದಾಗಿ ಅವ್ರ ಹತ್ರ ಏನು ಮಾಹಿತಿ ಇರಬೇಕು? ರೈತರಲ್ಲಿ ಮೊದಲನೇದಾಗಿ ಭೂಮಿಯ ದಾಖಲಾತಿಗಳು ಮತ್ತು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, FID ಈ ವರ್ಷ ಹೊಸದಾಗಿ ಮಾಡಿದರೆ FIDಗಳು ಕಡ್ಡಾಯವಾಗಿ ಹೊಂದಿರಬೇಕು. FID ಅಂತಂದ್ರೆ ಫಾರ್ಮರ್ ಐಡೆಂಟಿಫಿಕೇಶನ್. ರೈತ ಬಾಂಧವರು ಮೊದಲಿಗೆ ಫ್ರೂಟ್ ತಂತ್ರಾಂಶದಲ್ಲಿ ತಮ್ಮ ಹೆಸರನ್ನ ನೋಂದಣಿ ಮಾಡಿರಬೇಕು. ಮಾಡಿಕೊಂಡಿರಬೇಕು. ಆ ಐಡಿಯನ್ನು ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದಿಂದ ಪಡೆಯಬಹುದು. ಸಪೋಸ್ ಆಗಿ ರೈತ ಬಾಂಧವರು FID ಮಾಡಿಸ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಇನ್ನೂ ಮಾಡಿಸ್ಕೋಬಹುದು. ಮಾಡಿಸ್ಕೊಳ್ಳಕ್ಕೆ ಅವಕಾಶ ಇದೆ. ಅವರ ಹೊಲಗಳನ್ನು ಅದರಾಗ ಎಂಟ್ರಿ ಮಾಡಿಸ್ಕೋಬಹುದು, ಅವಕಾಶ ಇದೆ ಸರ್. ಅಂತಂದ್ರೆ ಮೊದಲು FIDಯನ್ನ ಮಾಡ್ಕೊಂಡ್ಮೇಲೆ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು ಯೋಜನೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕಡ್ಡಾಯವಾಗಿದೆ. FID ಕಡ್ಡಾಯ ಮಾಡಿದ್ರಿಂದ ಅದರಾಗಿ FIDಗಳನ್ನು ತಗೊಂಡು ಹೋಗಿ ನಾವು ಮಾಡಿಸ್ಕೋಬೇಕಾಗುತ್ತೆ. ಒಳ್ಳೆದು ಸರ್. ರೈತ ಬಾಂಧವರು ಗಮನಿಸಬೇಕು, ತಮ್ಮ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಲಾಭವನ್ನ 2023-24 ಮುಂಗಾರು ಹಂಗಾಮಿಗೆ ಏನು ಅರ್ಜಿ ಸಲ್ಲಿಸಲು ಅರ್ಹರಿದ್ರಪ್ಪ ಅಂತಂದ್ರೆ ಮೊದಲಿಗೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಬೇಕು, ಅದರಲ್ಲಿ FIDಯನ್ನ ತಗೋಬೇಕು. ಇದರ ಅರ್ಹರು ಅಂದ್ರೆ ಎಲ್ಲಾ ರೈತರಿಗೂ ಈ ಲಾಭವನ್ನು ಪಡೆಯಬಹುದು. ನಮ್ಮ ಜಿಲ್ಲೆಯಲ್ಲಿ 18 ಬೆಳೆಗಳು ಅಧಿಸೂಚನೆ ಆಗಿದೆ. 18 ಬೆಳೆಗಳು ಯಾವ್ಯಾವ ಬೆಳೆಗಳು ಪ್ರಮುಖವಾಗಿ ಈ ಒಂದು ಮುಂಗಾರು ಹಂಗಾಮಿಗೆ ಆಯ್ಕೆಯಾಗಿದ್ದಾವೆ? ಹತ್ತಿ, ಭತ್ತ, ಸಜ್ಜೆ, ತೊಗರಿ, ಎಳ್ಳು, ಸೂರ್ಯಕಾಂತಿ, ಜೋಳ ಮಳೆಯಾಶ್ರಿತ, ಮತ್ತು ಇದು ಮೆಕ್ಕೆಜೋಳ ಮತ್ತು ಈರುಳ್ಳಿ. ಈ ಬೆಳೆಗಳು ನೀರಾವರಿ ಮತ್ತೆ ಮಳೆಯಾಶ್ರಿತ ಬೆಳೆಗಳು ಕೂಡ ಇಲ್ಲಿ ಆಯ್ಕೆಯಾಗಿದ್ದಾವೆ. ಇದು ಹೇಗೆ ರೈತ ಬಾಂಧವರು ನೋಂದಣಿಯನ್ನು ಮಾಡ್ಕೋಬೇಕಾಗ್ತದೆ? ಎಲ್ಲಿ ನೋಂದಣಿಯನ್ನು ಮಾಡಬೇಕು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು ನೋಂದಣಿಯನ್ನು? ರೈತರು ನಿಮ್ಮ ಸಾಲ ಪಡೆದಿರುವಂತಹ DCC ಬ್ಯಾಂಕ್ ಆಗಿರಬಹುದು, ಹಾಗೂ ಇತರೆ ಬ್ಯಾಂಕ್ಗಳಲ್ಲಿ ಸಹ ನೀವು ನೋಂದಣಿ ಮಾಡಿಸಬಹುದು, ಮತ್ತೆ ಗ್ರಾಮವನ್ನು CSC ಸೆಂಟರ್ಗಳಲ್ಲಿ ನೋಂದಣಿ ಮಾಡಿಸಬಹುದು. ಜೊತೆಗೆ ಇಲ್ಲಿ ತಾಲೂಕಾ ಮಟ್ಟದ ಬೆಳೆ ಬೇರೆ ಇರ್ತದೋ, ಜಿಲ್ಲಾ ಮಟ್ಟದ ಬೆಳೆ ಇರ್ತದೋ, ಅಥವಾ ಹೋಬಳಿ ಬೆಟ್ಟದ ಬೆಳೆಗಳು ಏನು ಬೇರೆ ಬೇರೆ ಪಂಚಾಯತಿಗಳಲ್ಲಿ ಬೇರೆ ಬೇರೆ ಬೆಳೆಗಳು ಏನಾದರೂ ನಿಗದಿ ಮಾಡಿರ್ತಾರೆ ಹೇಗೆ? ಬೇರೆ ಬೇರೆ ಗ್ರಾಮ ಪಂಚಾಯತಿ ವಾರು ಬೆಳೆಗಳು ಬೇರೆ ಇದಾವೆ, ಮತ್ತು ತಾಲೂಕಾದ್ದು ಬೆಳೆಗಳು ಬೇರೆ ಬೇರೆ ಇದಾವೆ. ಈ ಮಾಹಿತಿಗಳು ಯಾವ ಬೆಳೆ ಆಯ್ಕೆ ಆಗಿದೆ ಎಂಬಂತಹ ಒಂದು ಮಾಹಿತಿ, ಪಕ್ಕ ಮಾಹಿತಿ ರೈತ ಬಾಂಧವರಿಗೆ ಬೇಕಾಗಿತ್ತು ಅಂತಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರ, ಹತ್ತಿರದ ರೈತ ಸಂಪರ್ಕ ಕೇಂದ್ರ ಹೋಗಿ ನೀವು ನೋಟಿಸ್ ಬೋರ್ಡ್ಗೆ ಹಚ್ಚಲಾಗಿರುತ್ತದೆ, ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು. ಮತ್ತೆ ಇವು ಏನು ಹೇಳಿದ್ವಿ, ಗ್ರಾಮವನ್ನು ಮತ್ತು ಬ್ಯಾಂಕ್ ಅಲ್ಲಿ ಇಲ್ಲೆಲ್ಲೂ ಸಹ ಈ ಮಾಹಿತಿಯನ್ನು ಲಭ್ಯ ಇರುತ್ತದೆ. ಉದಾಹರಣೆಗೆ ಹೇಳಿದ್ರಿ, ಒಟ್ಟು 18 ಬೆಳೆಗಳು ನಮ್ಮ ಒಂದು ಮುಂಗಾರು ಹಂಗಾಮಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಆಯ್ಕೆಯಾಗಿದ್ದಾವೆ ಅಂತಂದ್ಬಿಟ್ಟು, ರೈತ ಬಾಂಧವರು ಎಷ್ಟು ಪ್ರೀಮಿಯಂ ಕಟ್ಟಬೇಕು ಅನ್ನೋದು ಮಾಹಿತಿ, ಅದು ಪ್ರತಿ ಎಕರೆ ಕಟ್ಟಬೇಕು ಅಥವಾ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕು ಹೇಗೆ? ಅದು ರೈತರ ಅನುಗುಣವಾಗಿ ಪ್ರತಿ ಎಕರೆಗೂ ಇದೆ, ಪ್ರತಿ ಹೆಕ್ಟರ್ಗೂ ಇದೆ. ಉದಾಹರಣೆಗೆ ಹತ್ತಿ ನೀರಾವರಿ, ಅದರದ್ದು ವಿಮಾ ಮೊತ್ತ ಅಂದ್ರೆ ಈಗ ನಮ್ಮ ಸಪೋಸ್ ಇನ್ಸೂರೆನ್ಸ್ ಬಂತಂದ್ರೆ ಪ್ರತಿ ಹೆಕ್ಟರ್ಗೆ 73,750 ರೂಪಾಯಿ ಬರುತ್ತೆ. ಪ್ರತಿ ಎಕರೆಗೆ ವಿಮಾ ಮೊತ್ತ 29,500 ಆಗುತ್ತೆ. ಆದ್ರೆ ರೈತರ ಪ್ರೀಮಿಯಂ ಅಮೌಂಟ್, ರೈತರ ಕಂತು ಪ್ರತಿ ಹೆಕ್ಟರ್ಗೆ 3,687.5 ಪೈಸೆ, ಪ್ರತಿ ಎಕರೆಗೆ 1,475 ರೂಪಾಯಿಯನ್ನು ಕಟ್ಟಬಹುದು. ಇದು ಹತ್ತಿ ನೀರಾವರಿಗೆ. ಅದು ಪ್ರತಿ ಹೆಕ್ಟರ್ಗೂ ಕಟ್ಟಬಹುದು, ರೈತ ಬಾಂಧವರು ಪ್ರತಿ ಎಕರೆಗೂ ಕೂಡ ಕಟ್ಟಬಹುದು. ಜೊತೆಗೆ ಹತ್ತಿ ನೀರಾವರಿ ಕೂಡ ಬೆಳೀತಾರೆ ರೈತ ಬಾಂಧವರು ನೀರು, ಜೊತೆ ಮಳೆಯಾಶ್ರಿತ ಕೂಡ ರೈತ ಬಾಂಧವರು. ಮಳೆಯಾಶ್ರಿತ ರೈತರ ಕಂತು ಪ್ರತಿ ಎಕರೆಗೆ 2,487 ಮತ್ತು ರೈತರ ಕಂತು ಪ್ರತಿ ಎಕರೆಗೆ 995 ರೂಪಾಯಿ. ಸಪೋಸ್ ಆಗಿ ಇಷ್ಟು ಕಟ್ಟಿದ್ರಪ್ಪ ಅಂತಂದ್ರೆ ಅವರಿಗೆ ಪ್ರತಿ ಹೆಕ್ಟರ್ಗೆ 49,750 ಅದು ಪ್ರೀಮಿಯಂ ಬರಬಹುದು ಅನ್ನೋಂತ ಒಂದು ವಿಚಾರ. ಹೆಸರು ಈಗಾಗಲೇ ಸಮಯ ಆಗಿದೆ, ಹಾಕಿದಂತ ರೈತ ಬಾಂಧವರು ಕೂಡ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅವಕಾಶ ಇದೆ, ಮಾಡ್ಕೋಬಹುದು. ಹೆಸರು ಮಾಡ್ಕೋಬಹುದು. ಶೇಂಗಾ ನೀರಾವರಿ, ಶೇಂಗಾ ಮಳೆ ಆಶ್ರಿತ, ಹುರಳಿ ಮಳೆ ಆಶ್ರಿತ, ಮೆಕ್ಕೆಜೋಳ ನೀರಾವರಿ, ಈರುಳ್ಳಿ ನೀರಾವರಿ, ಭತ್ತ ನೀರಾವರಿ, ಭತ್ತ ಮಳೆ ಆಶ್ರಿತ, ಸಜ್ಜೆ ನೀರಾವರಿ, ಸಜ್ಜೆ ಮಳೆ ಆಶ್ರಿತ, ತೊಗರಿ ನೀರಾವರಿ, ತೊಗರಿ ಮಳೆ ಆಶ್ರಿತ, ಎಳ್ಳು ನೀರಾವರಿ, ಜೋಳ ಮಳೆ ಆಶ್ರಿತ, ಸೂರ್ಯಕಾಂತಿ ನೀರಾವರಿ, ಸೂರ್ಯಕಾಂತಿ ಮಳೆ ಆಶ್ರಿತ. ಇಷ್ಟು 18 ಬೆಳೆಗಳು ನಮ್ಮ ಜಿಲ್ಲೆಯಲ್ಲಿ ಆಯ್ಕೆಯಾಗಿದ್ದಾವೆ. ಬೆಳೆಗೆ ಅನುಗುಣವಾಗಿ ರೈತರ ಹೆಕ್ಟೇರು ಮತ್ತು ಪ್ರತಿ ಎಕರೆಗೆ ಅನುದಾನ ಬೇರೆ ಬೇರೆ ಇರುತ್ತೆ. ಕಂತು ಇರ್ತದೆ. ಇಲ್ಲಿ ಸಾಲ ಪಡೆದ ಮತ್ತೆ ಸಾಲ ಪಡೆಯದ ರೈತ ಬಾಂಧವರು ಹೇಗೆ? ಕಡ್ಡಾಯವಾಗಿರ್ತದೆ. ಸಾಲ ಪಡೆದ ರೈತರಿಗೆ ಎಲ್ಲರಿಗೂ ಕವರ್ ಆಗಿರುತ್ತೆ. ಅಂದ್ರೆ ಎಲ್ಲಾ ರೈತರು, ಸಾಲ ಪಡೆದವರು ಇದಕ್ಕೆ ಒಳಪಡುತ್ತಾರೆ. ಆದ್ರೆ ಇಚ್ಛೆ ಇಲ್ಲದ ರೈತರು ಏನಾದರೂ ನಾವು ಬೇಡ, ನಮ್ಗೆ ಇನ್ಸೂರೆನ್ಸ್ ಸಾಲ ಇದೆ ನಂದು, ನಾವು ಇನ್ಸೂರೆನ್ಸ್ ಕಟ್ಟಕ್ಕಾಗೋದಿಲ್ಲ ಅಂದ್ರೆ ಇನ್ಸೂರೆನ್ಸ್ ಕಟ್ಟೆ ಕೊನೆಯ ದಿನಾಂಕದ 7 ದಿನಗಳ ಒಳಗಾಗಿ ತನ್ನ ದೃಢೀಕರಣವನ್ನು ಸಂಬಂಧಿಸಿದ ಬ್ಯಾಂಕ್ಗಳಲ್ಲಿ, ಎಲ್ಲಿ ನೀವು ಬೆಳೆ ಸಾಲವನ್ನು ಪಡೆದಿರ್ತೀವಿ ಆ ಬ್ಯಾಂಕಿನಲ್ಲಿ ನೀವು ಹೋಗಿ ನೀವು ದೃಢೀಕರಣ ಕೊಟ್ಟಾಗ ನಿಮ್ಗೆ ಕೈ ಬಿಡಲಾಗುವುದು. ಈಗ ಉದಾಹರಣೆಗೆ ಒಬ್ಬ ಸಾಮಾನ್ಯ ರೈತ ಈಗ ಸೂರ್ಯಪಾನ ಹಾಕ್ತಿರ್ತೀನಿ ಅಂತ ಹೇಳಿರ್ತಾನೆ, ಅಥವಾ ಹತ್ತಿ ಹಾಕ್ತಿರ್ತೀನಿ ಅಂತ ಹೇಳ್ತಿರ್ತಾನೆ, ದಿನಾಂಕ ಮುಗಿಯಕ್ಕೆ ಬಂದಿರ್ತದೆ, ಆ ಸಂದರ್ಭದಲ್ಲಿ ಬೆಳೆ ದೃಢೀಕರಣ ಮಾಡ್ಲಿಕ್ಕೆ ಹೇಗೆ ಅವಕಾಶ ಇರ್ತದೆ? ನೋಂದಣಿ ಅಂತಿಮ ದಿನಾಂಕದೊಳಗೆ ಇದನ್ನ ಮಾಡ್ಕೋಬಹುದು. ಸಪೋಸ್ ಇನ್ನು ಮುಂದೆ ಬಿತ್ತಬಹುದು ಅನ್ನೋಂತ ರೈತರು, ಅದು ಅಧಿಸೂಚನೆ ಮತ್ತೆ ಏನು ಚೇಂಜ್ ಮಾಡಿದ್ರೆ ಅದು ಆಗತ್ತೆ, ಆದ್ರೆ ಚೇಂಜ್ ಮಾಡಕ್ ಇಲ್ಲಿವರೆಗೆ ಆಗೋದಿಲ್ಲ. ಅದಕ್ಕೆ ಬೆಳೆ ದೃಢೀಕರಣವನ್ನು ಏನಾದರೂ ಕೊಡ್ಬೋದಾ? ಅದೇ ಬೆಳೆ ದೃಢೀಕರಣ ಅಂದ್ರೆ ನೀವು ಈಗ ಇನ್ಸೂರೆನ್ಸ್ ಬ್ಯಾಂಕ್ ಲೋನ್ ಆಗಿರುತ್ತೆ ಬೆಳೆ ಸಾಲ, ಆ ಬೆಳೆ ಸಾಲದ್ದು ಅದು ಇನ್ಸೂರೆನ್ಸ್ ಕಟ್ಟಾಗತ್ತೆ. ಬೇಡ ನನಗೆ ರೈತ ಬೇಡ ನನಗೆ ಇನ್ಸೂರೆನ್ಸ್ ಕಟ್ಟೋದಲ್ಲ ಅಂದ್ರೆ ಇದು ಕೊನೆಯ ದಿನಾಂಕ 30/7/2023 ಇದೆ, ಮುಂದಿನ ತಿಂಗಳು. ಕೆಲವು ಬೆಳೆಗಳಿಗೆ ಹುರುಳಿ ಮತ್ತೆ ಮೆಕ್ಕೆಜೋಳ, ಭತ್ತ, ನೀರಾವರಿ ಇವೆಲ್ಲ ಮುಂದೆ ಏನಾಗುತ್ತೆ 16/16 ದಿನ ಇದೆ, ಅಂತಿಮ ದಿನಾಂಕದೊಳಗಾಗಿ ನೀವು ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಬೆಳೆ ನಾವೇನಾದ್ರು ಹಾಕ್ತಿರ್ತೀವಿ, ಬೆಳೆ ದೃಢೀಕರಣವನ್ನು ಆ ಸಂದರ್ಭದಲ್ಲಿ ಇರಬೇಕು. ಈಗ ನಾವು ಕಳೆದ ವರ್ಷ ನಾವು ನೋಡಿದಾಗ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಬೆಳೆ ವಿಮಾ ಯೋಜನೆ, ಎಷ್ಟು ರೈತರು ಇದರ ನೋಂದಣಿಯನ್ನು ಮಾಡಿಕೊಂಡಿದ್ರು ನಮ್ಮ ಜಿಲ್ಲೆಯಲ್ಲಿ? ಮುಂಗಾರಂಗಾಮಿನ ಕಳೆದ ಸಾಲಿನಲ್ಲಿ 72,000 ಜನ, ಸುಮಾರು 72,000 ವಿವಿಧ ಬೆಳೆಗಳಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ಒಳಪಟ್ಟಿದ್ರು. ಅಂದ್ರೆ ನಮ್ಮ ಕೃಷಿ ಇಲಾಖೆ ಒಳಪಡುವಂತಹ ಒಂದು ಬೆಳೆಗಳಿಗೆ ಮುಖ್ಯವಾಗಿ ತಾವು ಅಂದಾಜಿನ ಪ್ರಕಾರ ಯಾವ ಬೆಳೆಗಳಿಗೆ ಇಲ್ಲಿ ವಿಮಾ ಕಂತು ಅಥವಾ ವಿಮೆ ರೈತ ಬಾಂಧವರಿಗೆ ದೊರೆತಿದೆ? ಕಳೆದ ಸಾಲಿನ ಬೆಳೆಗಳಲ್ಲಿ ಭತ್ತ ಮತ್ತು ತೊಗರಿಯಲ್ಲಿ ನಮಗೆ ವಿಮಾ ಕಂತು ಬಂದಿದೆ. ಭತ್ತ ಮತ್ತು ತೊಗರಿಗೆ ಬಂದಿದೆ, ಮತ್ತು ಹತ್ತಿನೂ ಸ್ವಲ್ಪ ಬಂದಿದೆ. ಭತ್ತ ಮತ್ತು ತೊಗರಿಯಲ್ಲಿ ಬಂದಿದೆ, ಬೇರೆ ಬೆಳೆಗಳಿಗೆ ಬರಬಹುದು ಅಂತ ಹೇಳ್ತಿದ್ದಾರೆ ಇನ್ಸೂರೆನ್ಸ್ ಕಂಪನಿಯವರು. ಅದು ಬಂದ ತಕ್ಷಣ ನಾವು ಮಾಹಿತಿಯನ್ನು ಹತ್ತಿರದ ಸಂಪರ್ಕ ಕೇಂದ್ರಗೆ ಶೇರ್ ಮಾಡ್ತೇವೆ. ಈಗ ರೈತ ಬಾಂಧವರು ಹೇಳಿರ್ತಾರೆ, ಒಂದು ಪಕ್ಕದಲ್ಲಿ ತೊಗರಿ ಬೆಳೆಗೆ ಕ್ಲೈಮ್ ಆಗಿರ್ತದೆ, ಮತ್ತೆ ಆ ಒಂದು ಇನ್ನೊಬ್ಬ ರೈತನಿಗೆ ತೊಗರಿ ಬೆಳೆಯಲ್ಲಿ ಕ್ಲೈಮ್ ಆಗಿರೋದಿಲ್ಲ, ಕೆಲವೊಂದು ದೂರುಗಳು ಹೀಗೆ ಬರ್ತವೆ ಆ ಸಂದರ್ಭದಲ್ಲಿ ಅದು ಏನಾಗುತ್ತೆ ಅಂದ್ರೆ ಬೆಳೆ ಕಟಾವು ಮತ್ತು ಅದು ಕಳೆದ 7 ಇಳುವರಿಯನ್ನು ಸರಾಸರಿ ತೆಗೆದುಕೊಂಡಾಗ 7 ಇಳುವರಿಗೂ ಮತ್ತು ಈ ವರ್ಷ ಕ್ರಾಪ್ ಕಟಿಂಗ್ ಅಂದ್ರೆ ಬೆಳೆ ಸಮೀಕ್ಷೆ ಆಧಾರದ ಇಳುವರಿಗೆ ವ್ಯತ್ಯಾಸ ಕಂಡ ಬಂದಲ್ಲಿ ಇನ್ಸೂರೆನ್ಸ್ ಬರುತ್ತೆ. ಅದು ವ್ಯತ್ಯಾಸ ಇದ್ದಾಗ ಅದು ಇಳುವರಿ ಇದು ಇನ್ಸೂರೆನ್ಸ್ ಬರುತ್ತಲ್ಲ. ಅಂದ್ರೆ 7 ಸರಾಸರಿ ಇಳುವರಿಯನ್ನ ಇಲ್ಲಿ ಪರಿಗಣನೆಗೆ ತಗೊಳ್ತಾರೆ, ಅದು ಥ್ರೆಶೋಲ್ಡ್ ಯೀಲ್ಡ್ ಅಂತ ಹೇಳಿ ತಗೊಳ್ತಾರೆ. ಅದನ್ನ ಆದ್ಮೇಲೆ ಈ ವರ್ಷದ್ದು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಏನು ಬೆಳೆ ಸಮೀಕ್ಷೆ ಇಳುವರಿಯನ್ನು ಕಂಪೇರ್ ಮಾಡಿದಾಗ ಅದಕ್ಕಿಂತ ಕಳೆದ 7 ಸರಾಸರಿ ಇಳುವರಿಗಿಂತ ಹೆಚ್ಚಿಗೆ ಬಂದರೆ ಇನ್ಸೂರೆನ್ಸ್ ಬರಲ್ಲ, ಕಡಿಮೆ ಬಂದರೆ ಆ ವ್ಯತ್ಯಾಸದ ಮೇಲೆ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ. ಈಗ ಬೆಳೆ ಸಮೀಕ್ಷೆಯ ಸಂದರ್ಭದಲ್ಲಿ ಯಾರ್ಯಾರು ಅಲ್ಲಿ ಉಪಸ್ಥಿತರಿರ್ತಾರೆ? ಸಪೋಸ್ ಎಲ್ಲ ಇಲಾಖೆಗಳು ಅಂದರೆ ಕಂದಾಯ ಇಲಾಖೆ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ. ಅಂದ್ರೆ ರೈತ ಬಾಂಧವರು ಯಾವ ಬೆಳೆನ ತೋಟಗಾರಿಕೆ ಬೆಳೆದ್ರಪ್ಪ ಅಂತಂದ್ರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸಮ್ಮುಖದಲ್ಲಿ ಆ ಒಂದು ಬೆಳೆ ಸಮೀಕ್ಷೆಯನ್ನ ಸಮೀಕ್ಷೆ ಅಲಾಟ್ ಆಗುತ್ತೆ, ರ್ಯಾಂಡಮ್ಲಿ ಅಲೋಕೇಶನ್ ಆಗುತ್ತೆ. ಆ ಅಧಿಕಾರಿಗಳು ತಮಗೆ ಅಲಾಟ್ ಆದ ಬೆಳೆಗಳಿಗೆ ಮತ್ತು ಆ ಕ್ಷೇತ್ರಗಳಿಗೆ ಸರ್ವೆ ನಂಬರ್ಗೆ ಹೋಗಿ ಬೆಳೆ ಸಮೀಕ್ಷೆ ಮಾಡ್ತಾರೆ, ಮಾಡ್ಕೊಳ್ತಾರೆ ಅಲ್ಲಿ ಆ ಸಂದರ್ಭದಲ್ಲಿ ಎಲ್ಲರೂ. ಜೊತೆಗೆ ಇಲ್ಲಿ ಬೆಳೆ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಯಾವ ಯಾವ ಕಾರಣಗಳಿಗಾಗಿ ಈ ಒಂದು ಬೆಳೆ ವಿಮೆ ಒಳಪಡ್ತದೆ ರೈತ ಬಾಂಧವರಿಗೆ? ಮೂರು ಹಂತ ಇದಾವೆ ಬೆಳೆ ವಿಮೆಯನ್ನು. ನಾವು ಏನು ಅನಿಸುತ್ತೆ, ಎಲ್ಲ ರೈತರು ಮೊಳಕೆ ಹಂತದಲ್ಲಿ ಏನಾದರೂ ಅವಘಡ ಆದರೆ ಬೆಳೆ ವಿಮೆ ಕ್ಲೇಮ್ ಆಗುತ್ತೆ. ಹೌದು, ಬೆಳವಣಿಗೆ ಹಂತದಲ್ಲಿ ಅಂದರೆ ಬಿತ್ತನೆ ಆಗಿ 1 ಅದ ನಂತರ ಬೆಳವಣಿಗೆ ಅಂತ ಕಾಳು ಕಟ್ಟುವವರೆಗೆ ಯಾವುದಾದರೂ ಅಕಾಲಿಕ ಮಳೆ ಆಗ್ಬೋದು ಮತ್ತು ಹವಾಮಾನ ವೈಪರೀತ್ಯದಿಂದ ಏನಾದರೂ ಅವಘಡ ಆದರೆ ಅದಕ್ಕೂ ಕ್ಲೇಮ್ ಬರುತ್ತೆ. ಮತ್ತು ಮಾಗುವ ಹಂತ ಅಂದರೆ ಕಾಳು ಕಟ್ಟಿದ ಮೇಲೆ ಕೊಯ್ಲು ಆಗುವವರೆಗೆ ಅವಘಡ ಕಂಡು ಬಂದರೆ ಅಲ್ಲೂ ಬೆಳೆ ವಿಮೆ ಪಡೆಯಬಹುದು, ನೀಡಲಾಗುತ್ತದೆ. ಆ ನಂತರ ಕೊಯ್ಲು ಅಂತ ಅಂದರೆ ರೈತ ಕೊಯ್ದಿರ್ತಾನೆ, ಹೊಲದಲ್ಲಿ ಒಣಗಿಸಾಕಿಟ್ಟಿರ್ತಾನೆ, ಇನ್ನೂ ತೊಗೊಂಡು ಬಂದಿರೋದಲ್ಲ, ಆ ಟೈಮಲ್ಲಿ ಮಳೆ ಆಗಿ ಏನಾದರೂ ಅವಘಡ ಆದರೆ ಅಲ್ಲಿಯೂ ಹಂತದಲ್ಲಿಯೂ ಸಹ ವಿಮೆ ಅನುದಾನವನ್ನು ನೀಡಲಾಗುತ್ತದೆ. ಜೊತೆಗೆ ರೈತ ಬಾಂಧವರು ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ಬಂದಾಗ ಹೇಳ್ತೀವಿ ನಾವು, ಅಂದರೆ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಬೆಳೆದಂಥ ರೈತ ಬಾಂಧವರು ಕೂಡ ಇಲ್ಲಿ ಸಾಕಷ್ಟು ಜನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಲಾಭವನ್ನು ಪಡೀತಿದ್ದಾರೆ. ಜನರಲ್ಲಿ ಹೇಗೆ ವರ್ಷದಿಂದ ವರ್ಷಕ್ಕೆ ನೋಂದಣಿ ಆಗುವಂತಹ ಒಂದು ಪ್ರಮಾಣ ಹೆಚ್ಚಾಗ್ತಿದೆಯಾ ಹೇಗೆ ರೈತರಲ್ಲಿ? ನೋಡಿ, ಕಳೆದ 3-4 ಸಾಲಿಂದ ನಾವು ನೋಡ್ತಾ ಇದ್ದೀವಿ ಇನ್ಫಾರ್ಮೇಶನ್ ರೈತರಲ್ಲಿ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ನಾವು ಇನ್ಸೂರೆನ್ಸ್ ಮಾಡಿಸ್ಬೇಕು, ಇನ್ಸೂರೆನ್ಸ್ ಮಾಡಿಸಿದಾಗ ಏನಾದರೂ ಅವಘಡ ಆದಾಗ, ನಮಗೆ ಬೆಳೆ ನಾಶ ನಷ್ಟ ಬಂದಾಗ ನಮಗೆ ಇನ್ಸೂರೆನ್ಸ್ ಬರ್ತಾ ಇದೆ, ಅದು ನಮಗೆ ಆಸ್ ಎ ಸೇಫ್ಟಿ ಪರ್ಪಸ್ ಅಂತೆ ಬಹಳ ಜನ ಬರ್ತಾ ಇನ್ಕ್ರೀಸಿಂಗ್ ಆಗ್ತಾ ಹೋಗ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಗೊತ್ತಿರದಂತಹ ಅಕ್ಕಪಕ್ಕ ರೈತರಿಗೆ ಇಲ್ಲಪ್ಪ ಇನ್ಸೂರೆನ್ಸ್ ಮಾಡಿಸ್ಬೇಕು, ನಿನಗೆ ಅದು ಒಳ್ಳೇದಾಗತ್ತೆ ಯಾವುದೇ ಟೈಮಲ್ಲಿ ನಿನಗೆ ಅವಘಡ ಆದಾಗ ನಿನಗೆ ಇನ್ಸೂರೆನ್ಸ್ ಸಂಸ್ಥೆಯಿಂದ ಇನ್ಸೂರೆನ್ಸ್ ಸ್ಕೀಮಿಂದ ನಿನಗೆ ಅನುದಾನ ಬರುತ್ತೆ, ನಿನಗೆ ಕ್ಲೇಮ್ ಬರುತ್ತೆ. ಹಾಗಾಗಿ ಯಾರೂ ಅದನ್ನು ಕೈಬಿಡಬಾರ್ದು. ಜಿಲ್ಲೆ ಎಲ್ಲಾ ರೈತರು ಮಾಡಿಸಿದಲ್ಲಿ ಯಾವುದೋ ಒಂದು ರೈತರಿಗೆ ಇಂಥ ತೊಂದರೆ ಆದಾಗ ಇನ್ಸೂರೆನ್ಸ್ ಇಂದ ಸಂರಕ್ಷಣೆ ಆಗುತ್ತೆ. ಕೆಲವೊಬ್ಬರು ರೈತರು ಏನ್ ಹೇಳ್ತಾರೆ, ಸರ್ ನಾವು ಪ್ರತಿ ವರ್ಷನೂ ಕೂಡ ನಾವು ಬೆಳೆ ವಿಮೆಯನ್ನು ನಾವು ಶುಲ್ಕವನ್ನು ಕಟ್ತೀವಿ, ಆದ್ರೂ ಕೂಡ ನಮ್ಗೆ ಕ್ಲೇಮ್ ಆಗೋದಿಲ್ಲ ಎಂಬಂತ ಒಂದು ವಿಚಾರ ಅಲ್ಲ. ಅದು ರೈತರಲ್ಲಿ ಒಂದು ನಂಬಿಕೆ ಏನಂದ್ರೆ, ನಾನು ಇನ್ಸೂರೆನ್ಸ್ ಮಾಡಿಸಿದ್ರೆ ನನಗೆ ಬರಬೇಕು, ಆ ತರನಾಗಿದೆ. ಆ ತರನಾಗಿರೋದಲ್ಲ ವಾಸ್ತವ ಸ್ಥಿತಿ. ಏನಿರುತ್ತೆ ಅಂದ್ರೆ, ಈಗ ಕ್ಲೇಮ್ ಲಾಸ್ ಆಗಿದ್ದು ಈಗ ರೈತರು ಇರ್ತಾರೆ, ಈಗ ಎಂಟೈರ್ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಇರಬಹುದು, ಹೋಬಳಿ ಮಟ್ಟದಲ್ಲಿ ಬೆಳೆಗಳಿಗೆ ಸಂಬಂಧಿಸಿದಂತೆ ಆ ಪ್ರದೇಶದಲ್ಲಿ ಏನೋ ಹಾನಿಯಾದಲ್ಲಿ ಆ ಎಲ್ಲಾ ರೈತರಿಗೆ ಇನ್ಸೂರೆನ್ಸ್ ಬರುತ್ತೆ. ಕಟ್ಟಿದಂತ ರೈತರಿಗೆ, ನೀವು ರೈತರ ನಾನು ಕಟ್ಟಿದೀನಿ ನಾನು ಬರೋದಲ್ಲ, ಅದು ಹಾರ್ಡ್ಲಿ ಕಟ್ಟೋರೋದು ಎಷ್ಟು, 2% ಇದು ಆಗೋದಲ್ಲ. ರೈತರು ಯಾವ್ದೋ ಟೈಮ್ನೇ ಬಂತು ಅವ್ಗೆ ನುಕ್ಸಾನ್ ಆಗಿರುತ್ತೆ, ಲಾಸ್ ಆಗಿರ್ತದೆ, ಆ ಟೈಮ್ನೇ ಯಾರು ಕೊಡ್ತಾರೆ? ಇನ್ಸೂರೆನ್ಸ್ ಇತ್ತಂತ ತಾನೇ ಬರುತ್ತೆ ಅವನ ಬರುತ್ತೆ. ಇನ್ನೊಂದು ರೈತರು ಏನಾಗುತ್ತೆ, ಈಗ ನನ್ನಲ್ಲಿ ಬೆಳೆ ಇವತ್ತು ರಾತ್ರಿನೇ ಮಳೆ ಬಿತ್ತು, ಅಕ್ಕಪಕ್ಕದ ರೈತರದು ಎಲ್ಲರದು ಸೇರ್ಕೊಂಡು ಮಳೆ ಆಗಿ ಲಾಸ್ ಆಗಿದೆ ಅಂತ ತಿಳ್ಕೊಳ್ಳಿ. 72 ಗಂಟೆ ಒಳಗೆ ಮಳೆ ಆದ ತಕ್ಷಣ 72 ಗಂಟೆ ನಿಮ್ಗೆ ಕಾಣುತ್ತೆ, ಇದು ನೀರು ನಿಂತಿದೆ, ಕೊಳತೋಗಿದೆ, ಹುಟ್ಟಿಲ್ಲ, ಏನಾಯ್ತಂದ್ರೆ ಆ ಟೈಮ್ನಲ್ಲಿ ನೀವು 72 ಗಂಟೆಗೆ ಕಸ್ಟಮರ್ ಕೇರ್ ಫೋನ್ ಮಾಡಿದಾಗ ಅವರು ನೆಕ್ಸ್ಟ್ 48 ತಾಸದೊಳಗೆ ನಿಮ್ಮ ಹತ್ರ ಬಂದು ಆ ಫೀಲ್ಡ್ ವಿಸಿಟ್ ಮಾಡಿ ಅದು ವೀಕ್ಷಣೆ ಮಾಡಿ ಅದಕ್ಕೆ ಸಂಬಂಧ ಅಲ್ಲೇ ಇತ್ಯರ್ಥಪಡಿಸ್ತಾರೆ. ಕಂಪ್ಲೇಂಟ್ ತಗೊಂಬಂದು ಇಲಾಖೆ ಆಫೀಸಿಗೆ ಕೊಡಬಹುದು, ರೈತ ಸಂಪರ್ಕ ಕೇಂದ್ರ ಕೊಡಬಹುದು, ತಾಲೂಕು ಆಫೀಸಿಗೆ ಕೊಡಬಹುದು, ವಿಮಾ ಸಂಸ್ಥೆ ಆಫೀಸಿಗೆ ಕೊಡಬಹುದು, ಮತ್ತು ಕಸ್ಟಮರ್ ಕೇರ್ಗೆ ಮಾಡಬಹುದು. ಮಾಡಿದಾಗ ನಿಮ್ಮ ಕಂಪ್ಲೇಂಟ್ ಅನ್ನು ಪರಿಗಣಿ ತಗೊಂಡು ಈ ಪ್ಲೇಸಲ್ಲಿ ಈ ಜಾಗದಲ್ಲಿ ಮಳೆ ಬಿದ್ದಿರೋದ ದಾಖಲಾತಿ ಆಧಾರದ ಮೇಲೆ ಇವರಿಗೆ ಇದು ಆಗಿದೆ ಅಂತ ರಿಪೋರ್ಟ್ ಕಳಿಸಿದ ಮೇಲೆ ಅದು ಕ್ಲೇಮ್ ಆಗುತ್ತೆ. ಈಗ ನಿರ್ವಹಣಾ ಸಂಸ್ಥೆ ತಾವು ಹೇಳಿದ್ರೆ SBI ಜನರಲ್ ಇನ್ಸೂರೆನ್ಸ್ ಕಂಪನಿ ಅಂತೇಳ್ಬಿಟ್ಟು, ಇದರ ಒಂದು ಕೇಂದ್ರ ಕಚೇರಿ ಆಗಿರ್ಬೋದು, ಇದರ ಒಂದು ಮಾಹಿತಿ ರೈತ ಬಾಂಧವರಿಗೆ ಬೇಕು ಅಥವಾ ಏನಾದರೂ ಕ್ಲೇಮ್ ಆಗಲಿಲ್ಲ ಒಂದು ಸಂದರ್ಭದಲ್ಲಿ ಅವ್ರದ್ದು ಕಚೇರಿ ಇರುತ್ತೆ. ಕಚೇರಿ ಯಾಕಂದ್ರೆ ಹೊಸ್ತಾಗಿಂತ ಈ ವರ್ಷ ಬಂದಿದೆ ಅದು ಸಂಸ್ಥೆ, ನಮಗೆ SBI ಸಂಸ್ಥೆದ ಅಡ್ರೆಸ್ ಸಹ ಅದನ್ನ ತೋರಿಸ್ತಾರೆ. ಆ ಅಡ್ರೆಸ್ಸಲ್ಲಿ ನೀವು ಅಲ್ಲಿಯೂ ಆಗಿ ಭೇಟಾಗ್ಬೋದು, ನೀವು ರೈತ ಸಂಪರ್ಕ ಕೇಂದ್ರ ಭೇಟಾಗ್ಬೋದು, ನಮ್ಮ ಇಲಾಖೆ ತಾಲೂಕು ಆಫೀಸಿಗೆ ಭೇಟಾಗ್ಬೋದು, ಹತ್ತಿರದ ಕೃಷಿ ತೋಟಗಾರಿಕೆ ಇಲಾಖೆಗೂ ಸಹ ಭೇಟಿಯಾಗ್ಬೋದು. ಇನ್ಸೂರೆನ್ಸ್ ಸಂಸ್ಥೆಯಾದ SBI ಸಂಸ್ಥೆಯ ಪ್ರತಿನಿಧಿಗಳು ತಾಲೂಕಿಗೆ ಒಬ್ಬರು ಇರ್ತಾರೆ ಮತ್ತು ಜಿಲ್ಲೆಗೆ ಒಬ್ಬರು ಇರ್ತಾರೆ, ನಮ್ಮ ಕಚೇರಿಯಲ್ಲಿ ಅವರು ಕೂಡ್ತಾರೆ, ನೀವು ಅವ್ರನ್ನು ಸಹ ಭೇಟಿಯಾಗ್ಬೋದು. ಅಂದ್ರೆ ಆ ಸಂಬಂಧಪಟ್ಟಂತಹ ಒಂದು ವಿಮಾ ಸಂಸ್ಥೆ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ. ಯಾವುದು ಜೊತೆಗೆ ಇಲ್ಲಿ ಕೃಷಿ ಇಲಾಖೆ ಪಾತ್ರ? ಕೃಷಿ ಇಲಾಖೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಪ್ರಚಾರ ಮಾಡುವುದು, ರೈತರಿಗೆ ಹೇಳುವುದು ನೀವು ಇನ್ಸೂರೆನ್ಸ್ ಮಾಡಿಸಿಕೊಳ್ಳಿ ಅಂತೇಳಿ. ಒಳ್ಳೆಯದು ರೆಹಮಾನ್ ಸಾಬ್ ಜೈಲ್ ಹೇಳೋರೆ, ಈಗ ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಇದರ ಅವೇರ್ನೆಸ್ ಆಗಬೇಕು. ಕಳೆದ ವರ್ಷದಿಂದ ಈ ವರ್ಷನೂ ಕೂಡ ತಾವು ಹೇಳಿದ್ರೆ 72,000 ಮುಂಗಾರು ಹಂಗಾಮಿಗೆ 2022-23 ಸಾಲಿನಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಅಂತಂದ್ಬಿಟ್ಟು, ಈ ವರ್ಷದ ನಿರೀಕ್ಷೆ ತಮ್ಮ ಒಂದು ಎಷ್ಟಿದೆ? ನಾವು 100,000 ಮೇಲೆ ಆಗ್ಬೇಕಂತ ನಿರೀಕ್ಷೆ ಇದೆ. ಒಂದು ಗುರಿಯನ್ನೇ ಇಟ್ಕೊಂಡಿದ್ದೀರಿ ಅಂದ್ರೆ ರೈತರದ್ದು ಏನು ಹೆಚ್ಚಿನ ಪ್ರಮಾಣದಲ್ಲಿ, ಯಾಕಂದ್ರೆ ಈಗ ಮಳೆನೂ ಲೇಟ್ ಆಗಿದೆ, ರೈತರದು ಒಂದು ಸ್ವಲ್ಪ ಬಿತ್ತನೆ ಮಾಡಿ ಮಳೆನೂ ಹೆಚ್ಚು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಎಲ್ಲಾ ರೈತರು, ನಾವು 100,000 ಅಂತಲ್ಲ, ಜಿಲ್ಲೆ ಎಲ್ಲಾ ರೈತ ಬಾಂಧವರು ಮಾಡಿಸ್ಕೊಳ್ಬೇಕು ಅಂತಂದ್ರೆ, ಕೆಲವೊಬ್ಬ ರೈತ ಬಾಂಧವರು ನಿರಾಶೆ ಆಗೋದು ಬೇಡ ಅಂತಂದ್ರೆ, ನನಗೆ ಓ ಸಲ ಕಟ್ಟಿದ್ದೆ, ನಾನು ಈ ಸಲ ಬಂದಿಲ್ಲ, ನಾನು ಯಾಕೆ ಕಟ್ಟಬೇಕು ಅನ್ನೋದು ಒಂದು ಆ ರೀತಿ ಒಂದು ಮನೋಭಾವ ಇರ್ತದೆ. ಅದು ಹೋದ ವರ್ಷದ ಕಂಪೇರ್ ಮಾಡಬಾರ್ದು, ಯಾರು ಮಾಡಬಾರ್ದು, ಯಾಕಂದ್ರೆ ನಿಮ್ಗೆ ಈ ವರ್ಷ ಮಳೆ ಆಗಿ ನಿಮ್ಗೆ ನುಕ್ಸಾನ ಆದ್ರೆ ಯಾರು ಕೊಡ್ತಾರೆ? ವಿಮಾ ಮಾಡಿಸ್ಕೊಂಡ್ರೆ ನಿನಗೆ ಅದು ಸಂರಕ್ಷಣೆ ಆಗುತ್ತೆ. ಮಾಡಿದ ಖರ್ಚಕ್ಕೆ 1% ಭಾಗ ಆದರೂ ಕೂಡ ರೈತರಿಗೆ ಹೊರೆ ತಪ್ಪತ್ತೆ. ಅಂದ್ರೆ ಸಪೋಸ್ ನೀವು ಕಟ್ಟಿರೋದು 2%, ನೀವು ಏನೋ ಇನ್ಸೂರೆನ್ಸ್ ಮಾಡಿಸಿರ್ತೀರಾ, ಏನೋ ಅವಘಡ ಆಯ್ತು, ಅವಾಗ ನಿಮ್ಗೆ ಅದು ಕ್ಲೇಮ್ ಆಗಿ ಆಗುತ್ತೆ, ಎಲ್ಲಿ ಹೋಗಲ್ಲ. ಹಾಗಾಗಿ ಹೆಚ್ಚಿನ ರೈತರು ಕಟ್ಟಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊತೀರಿ. ಜೊತೆಗೆ ರೇವಣ್ ಸಾಬ್ ಜಲಾಳ್ ಅವರೇ, ಈಗ ಮಾಹಿತಿ ಮುಖ್ಯ ಆಯಿತು, ರೈತ ಬಾಂಧವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮಾಧ್ಯಮಗಳಾಗಿರ್ಬೋದು, ಜೊತೆ ಜೊತೆಗೆ ಕ್ಷೇತ್ರ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಪ್ರಚಾರ ಆದರೂ ಕೂಡ ಇದರ ಒಂದು ಅವಧಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತದಾ? ನೋಂದಣಿ ಮಾಡುವಂತದ್ದು? ನೋಡಿ, ನೋಂದಣಿ ಅವಧಿ ಇದು ಆಗದ, ನಮ್ಮ ರೈತರಲ್ಲಿರ್ತದೆ ಇಲ್ಲ ಡೇಟ್ ಇನ್ನು ಮುಂದಿದೆ ಇನ್ನು ನೋಡೋಣ. ನಾವು ಪ್ರಚಾರ ಮಾಡುವಾಗ ಕೊನೆಯ ದಿನಾಂಕದ್ದೇ ನಾವು ಹೆಚ್ಚಿಗೆ ಹೇಳ್ತಾ ಇರೋದು. ನೀವು ಇನ್ಸೂರೆನ್ಸ್ ಮಾಡ್ಸಕ್ಕೇನು ಹೋಗ್ತಿರಲ್ಲ ಗ್ರಾಮೀಣ ಸೆಂಟರ್ಗಳಲ್ಲಿ, ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಬರೋದು ಕೊನೆಯ ದಿನಾಂಕ. ಹೌದು, ಕೊನೆಯ ದಿನಾಂಕ ಇನ್ನು 42 ದಿನ ಇದೆ, 15 ದಿನ ಇದೆ, 20 ದಿನ ಇದೆ, ಅದೇ ಬ್ಲಿಂಕ್ ಆಗ್ತಾ ಇರ್ತದೆ. ನಮ್ಮ ರೈತ ಬಂದವರು ಇನ್ನೂ 2 ದಿನ ಇದೆಯಲ್ಲ, ಇನ್ನೂ 3 ದಿನ ಇದೆಯಲ್ಲ ಅಂದ್ಬಿಟ್ಟು ಅದ್ರದ್ದು ಕೊನೆಯ ದಿನಾಂಕವನ್ನ ವೇಟ್ ಮಾಡೋದು ಬೇಡ. ಬೇಡ ಬೇಡ, ಕೊನೆಯ ದಿನಾಂಕದ್ದು ನೀವು ನಿರೀಕ್ಷೆ ಮಾಡೋದು ಬೇಡ, ಲೇಟ್ ಮಾಡೋದು ಬೇಡ. ನೀವು ಇವತ್ತು ಗೊತ್ತಾಯ್ತ ನೆಕ್ಸ್ಟ್ ಡೇ ಮರನೆ ದಿನ ಹೋಗಿ ಕಟ್ಬಹುದು. ನೀವು ನಾಳೆ ಕಟ್ತೀನಿ, ನಾಡ್ದು ಕಟ್ತೀನಿ, ಇನ್ನು ಕೊನೆಯ ದಿನಾಂಕ 20 ದಿನ ಇದೆ, ಆ ತರನಾಗಿ ಮಾಡೋದು ವೇಟ್. ಸಪೋಸ್ ಏನಾಗುತ್ತೆ ರೈತರಿಗೆ, ನಾವು ಹೋಗಿ ಇನ್ಸೂರೆನ್ಸ್ ಮಾಡಿಸಿರ್ತೀನಿ, ಒಂದು ಬೆಳಿಗ್ಗೆ ತೊಗರಿಗೆ ಮಾಡಿಸಿದ್ದೀನಿ, ನಾನು 2 ದಿನ ಅದು ಇದು ಹುಟ್ಟಲಿಲ್ಲ ಅಂದ್ರೆ ನಾನು ಬಿತ್ತಾಕ ಪ್ಲಾನ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಇವತ್ತು ಆಗಲಿಲ್ಲಪ್ಪ ನಾನು ತೊಗರಿ ಬಿತ್ತೋದು ಬಿಟ್ಟು ನಾನು ಜೋಳ ಬಿತ್ತಿದೆ ಅಂದ್ರೆ ಚೇಂಜ್ ಪ್ಲಾನ್ ಅಂದ್ರೆ ಆಲ್ರೆಡಿ ಇನ್ಸೂರೆನ್ಸ್ ಕಟ್ಬಿಟ್ಟಿರ್ತಾನೆ ತೊಗರಿಗೆ, ಆದರೆ ಅವ್ನು ಜೋಳ ಬಿತ್ತಾಕ ತಲೆ ಬಂದಿರ್ತದೆ. ಅಂತ ಟೈಮ್ನಲ್ಲಿ ನೀವು ಮಾಡಿದ್ರು ಮಾಡ್ಬೋದು. ಹೋಗಿ ನೀವು ಅದಾದ್ಮೇಲೆ ಹೋಗಿ ಅಲ್ಲೇ ಇನ್ಸೂರೆನ್ಸ್ ಆಫೀಸಿಗೆ ಹೋಗಿ ನಾವು ತೊಗರಿ ಕಟ್ಟಿದ್ವಿ, ನಾವು ಜೋಳ ಬಿತ್ತಿದ್ದೇವೆ, ಆಯ್ತು ಆ ತರನ ದೃಢೀಕರಣ ತಗೊಂಡು ಹೋಗಿ ನೀವು ಮಾಡಿದ್ರೆ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿಸ್ಲೇಬೇಕು ರೈತ ಬಂದವರು, ಮಾಡಿಸಬೇಕು ಅಂತಂದ್ರೆ ನೋಂದಣಿ ಸಂದರ್ಭದಲ್ಲಿ ಒಂದ್ ಬೆಳೆ ಹಾಕಿರ್ತೀವಿ ಹೊಲದಲ್ಲಿ ಒಂದ್ ಬೆಳೆ ಇರ್ತದೆ, ಆ ತರನಾಗ ಆಗಬಾರ್ದು. ಆ ತರನಾಗ ಆದ್ರೆ ಇನ್ಸೂರೆನ್ಸ್ ಬರೋದಿಲ್ಲ, ನೀವು ಹೋಗಿ ಮ್ಯಾಚ್ ಆಗೋದಿಲ್ಲ, ಮ್ಯಾಚ್ ಆಗೋದಲ್ಲ. ಏನು ಕ್ಲೇಮ್ ಬಂದ್ರು ನೀವು ಬರಲ್ಲ. ಆಮೇಲೆ ನೀವು ಏನಾರು ನೀರು ಬಂದು ಫ್ಲಡ್ ಆಗಿ ಏನೋ ನುಕ್ಸಾನ್ ಆದಾಗ ಅವಾಗ ಬಂದು ನೋಡಿದ್ರೆ ನೀವು ಕಟ್ಟಿರೋದ ಜೋಳ ಇಲ್ಲೇ ತೊಗರಿಗೆ ಬಂದಿದೆ, ತೊಗರಿ ಅಂತ ಕಂಪ್ಲೇಂಟ್ ಇದೆ ಅಂದಾಗ ಅಲ್ಲಿ ರಿಜೆಕ್ಟ್ ಆಗೋ ಸಾಧ್ಯತೆ ಇದೆ. ರೈತ ಬಂದವರು ಇದು ಏನ್ ನಂಬಿಕೆಪ್ಪ ಅಂತಂದ್ರೆ ನಾನು ಕಟ್ಟಿದ್ದೆ ಆದ್ರೂ ಕೂಡ ನಾನು ಬಂದಿಲ್ಲ ಅಂತ ಈ ತರ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ಬೇಕು. ಏನಿಲ್ಲ, ನೀವು ಯಾವ್ದು ಬೆಳೆ ಬೆಳೆದಿರ್ತೀರ, ನೀವು ಇನ್ಸೂರೆನ್ಸ್ ಕಟ್ಟಿರ್ತೀರಾ, ಬಿತ್ತದ್ ಬೇರೆ ಬಿತ್ತಿರ್ತಾರ, ಹೋಗಿ ಇನ್ಸೂರೆನ್ಸ್ ಆಫೀಸಿಗೆ ಹೋಗಿ ಸರ್ ನಾ ಇದನ್ನು ಚೇಂಜ್ ಮಾಡಿದ್ದೇವೆ ಒಂದ್ ಸ್ವಲ್ಪ ನಮ್ಗೆ ಬದಲಾವಿಸಿ ಕೊಡಿ ಅಂದ್ರೆ ಆಟೋಮೆಟಿಕ್ ಅಲ್ಲಿ ಚೇಂಜ್ ಆಗುತ್ತೆ. ನೀವು ಪ್ರೀಮಿಯಂ ಅಮೌಂಟ್ ಜಾಸ್ತಿ ಆದ್ರೆ ಕಡಿಮೆ ನೀವು ಕಟ್ಟಿರೋದು ಇನ್ನೂ ಕಟ್ಟಬೇಕಾದ್ರೆ ಕಟ್ಬಹುದು, ಹೆಚ್ಚಿಗೆ ಕಟ್ಟಿದ್ರೆ ಅದನ್ನ ತೆಗೆದು ನಿಮ್ ಬೆಳೆಗೆ ಚೇಂಜ್ ಆದಂಗೆ ಚೇಂಜ್ ಆಗುತ್ತೆ. ಹೆಚ್ಚಿಗೆ ಆಗಿತ್ತಂದ್ರೆ ಅದನ್ನ ತೆಗೆದು ನಿಮ್ಗೆ ಇನ್ಸೂರೆನ್ಸ್ ಕಂಪನಿಯವರು ಕೊಡ್ತಾರೆ. ಕೊಡ್ತಾರೆ ಈ ರೀತಿಯಾದಂತಹ ಒಂದು ಆಪ್ಷನ್ಸ್ ಕೂಡ ಇದೆ, ರೈತ ಬಾಂಧವರು ಗಮನಿಸಬೇಕು. ಇದೆ ಅಂದ್ರೆ ಆ ಸಂದರ್ಭದಲ್ಲಿ ಕೆಲವೊಂದು ರೈತ ಬಾಂಧವರಿಗೆ ಕ್ಲೈಮ್ ಆಗಿರ್ತದೆ, ಕೊಡುವಂತ ದಾಖಲೆಗಳು ಇಲ್ಲಿ ಅಕೌಂಟ್ ನಂಬರ್ ಆಗಿರ್ಬೋದು, ಆಧಾರ್ ನಂಬರ್ ಆಗಿರ್ಬೋದು, ಇವುಗಳು ಹೇಗೆ? ಇವು ಅಕೌಂಟ್ ನಂಬರ್ ಅಂತಿರಲ್ಲ, ಈಗ ನೀವು ಯಾವ ರೈತರದು ಆಧಾರ್ಗೆ ಲಿಂಕ್ ಇರೋ ಅಕೌಂಟ್ ನಂಬರ್ಗಳು, ರೈತರ ಹೆಸರು ಇವೆಲ್ಲ ಕರೆಕ್ಟ್ ಕೊಡಿ. ಕರೆಕ್ಟ್ ಕೊಟ್ಟರೆ ಏನಾಗುತ್ತೆ, ನಿಮ್ಗೆ ಏನು ಅಡೆತಡೆ ಆಗದೆ ನಿಮ್ಗೆ ಕ್ಲೇಮ್ ಆಯ್ತು ಅಂದ್ರೆ ದುಡ್ಡು ನಿಮ್ಮ ಅಕೌಂಟಿಗೆ ಬೀಳುತ್ತೆ. ಸಪೋಸ್ ಈ ಪ್ರೊಸೀಜರ್ ಅಲ್ಲಿ ಏನಾದರೂ ನಿಮ್ಗೆ ಅಕೌಂಟ್ ನಂಬರ್ ಮ್ಯಾಚ್ ಆಗಲಿಲ್ಲ, ಹೆಸರು ಮ್ಯಾಚ್ ಆಗಲಿಲ್ಲ, ಆಧಾರ್ ನಂಬರ್ ರಾಂಗ್ ಇತ್ತು, OTP ಬರಲಿಲ್ಲ, ಇವೆಲ್ಲ ಅದು ಅಂದ್ರೆ ನಿಮ್ಗೆ ಕ್ಲೇಮ್ ಬಂದ್ರೂ ಬರಾಕೆ ಸ್ವಲ್ಪ ಲೇಟ್ ಆಗುತ್ತೆ. ಅಂತಂದ್ರೆ ನಮ್ಮ ಆಧಾರ್ ಸಂಖ್ಯೆಗೆ ಅಥವಾ ಬ್ಯಾಂಕ್ ಖಾತೆಗೆ ಯಾವ ಒಂದು ಮೊಬೈಲ್ ಸಂಖ್ಯೆಯನ್ನು ನಾವು ರಿಜಿಸ್ಟರ್ ಮಾಡಿರ್ತೀವಿ ಅದನ್ನೇ ಕೊಡ್ಬೇಕು ನಾವು. OTP ಬರಬೇಕಪ್ಪ, OTP ಬರುತ್ತೆ, ಆ OTP ಏನೋ ನಾವು ಹಾಕಿದ್ರೆ ಮಾತ್ರ ಅದು ಮ್ಯಾಚ್ ಆಗುತ್ತೆ. ಮ್ಯಾಚ್ ಆಗುತ್ತೆ. ಏನು ಅಕೌಂಟಿಗೆ ಲಿಂಕ್ ಇರೋದು, ನಿಮ್ಮ ಹೆಸರಿಗೆ ಇರೋದು, ಯಾವುದೇ ಅದು ಒಂದು ಅಕೌಂಟ್ ಇರುತ್ತಲ್ಲ ಆ ಅಕೌಂಟ್ ಥ್ರೂನೇ ನೀವು ದುಡ್ಡು ಕಟ್ಟಬೇಕು, ಯಾಕಂದ್ರೆ ಅದಕ್ಕೆ ನೀವು ಕ್ಲೇಮ್ ಬರುತ್ತೆ. ಇನ್ನೊಂದು ರೈತರಲ್ಲಿ ಮುಖ್ಯವಾಗಿ ಒಂದು ಕಳಕಳಿ ಏನಂದ್ರೆ, ನೀವು ಸ್ವಂತ ರೈತ ನಾನೇ ಇರ್ತೇನೆ, ನನ್ನ ಹೊಲಕ್ಕೆ ನಾನು ಇನ್ಸೂರೆನ್ಸ್ ಮಾಡಿಸಿದ್ದೀನಿ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು ರೈತರು. ಈಗೇನಾಗುತ್ತೆ, ನಾನು ಲೀಸ್ ಕೊಟ್ಟಿರ್ತೀನಿ, ಲೀಸ್ ಕೊಟ್ಟಿದ್ರೆ ಅದರ ದಾಖಲೆ ಸಮೇತ ಲೀಸ್ ರೈತ ಬಂದು ಇನ್ಸೂರೆನ್ಸ್ ಮಾಡಿಸ್ಬೇಕು. ಈಗ ನಮ್ಮ ಕಳೆದ ಸಾಲಿನಲ್ಲಿ ಒಂದು ಸ್ವಲ್ಪ ತೊಂದರೆ ಆಗಿದೆ, ಏನಾಗುತ್ತೆ, ರೈತ ನಾನು ಲೀಸ್ ಕೊಟ್ಟಿಲ್ಲ ಆದರೂ ಬಂದು ಇನ್ಸೂರೆನ್ಸ್ ಕಟ್ಟಿದ್ದಾನೆ, ಆ ಥರನ ರೈತರು ದೂರುಗಳು ಕೊಟ್ಟಿದ್ದಾರೆ, ಅವ್ರು ಕ್ರಮನೂ ಕೈಗೊಂಡಿದ್ದೇವೆ. ಹಾಗಾಗಿ ಆ ಥರನಾಗ ಆಗಬಾರ್ದಂದ್ರೆ, ನನ್ನ ಹೊಲ ಇದೆ ನಾನು ಇನ್ಸೂರೆನ್ಸ್ ಕಟ್ಟಿದ್ದೀನಿ ಇಲ್ಲೋ ಬಂದು ಚೆಕ್ನು ಮಾಡಬಹುದು. ಅದನ್ನ ಸಪೋಸ್ ನೀವು ಇನ್ಸೂರೆನ್ಸ್ ಕಟ್ಟಲಿಲ್ಲ, ಬೇರೆಯವ್ರು ಕಟ್ಟಿದ್ರ ಅಂದ್ರೂ ನೀವು ಅದ್ರ ಮಾಹಿತಿಯನ್ನು ಪಡೆಯಬಹುದು. ಹೌದೌದು. ಈ ಉದಾಹರಣೆಗೆ ನನ್ನ ಹೊಲವನ್ನ ತಾವು ಲೀಸ್ ಮಾಡಿರ್ತೀರಿ, ಇದನ್ನ ಲೀಸ್ ಮಾಡಿದಂತ ರೈತರು ಕಟ್ಟಬೇಕು ಅಥವಾ ಮಾಲಕತ್ವವನ್ನ ಹೊಂದಿದಂತ ರೈತ ಬಾಂಧವರು ಕಟ್ಟಬೇಕು? ಲೀಸ್ ಹೊಂದಿರೋ ರೈತನು ಕಟ್ಟಬಹುದು, ಆದ್ರೆ ದಾಖಲೆ ಸಮೇತ ನೀವು ಲೀಸ್ ಅಗ್ರಿಮೆಂಟ್ ಮಾಡಿರ್ತೀರ, ನಾನು ಹೌದು ನನ್ನ ರೈತರ ಒಪ್ಪಿಗೆ, ನನ್ನ ರೈತನೇ ಲೀಸ್ ಮಾಡಿದಾನೆ, ಇತನೇನು ಲೀಸ್ಗಾರ ಅಂತೇಳಿ ನೀವು ಆ ದಾಖಲೆ ಸಮೇತ ಸಲ್ಲಿಸಿದಾಗ ಅವರು ಸಹ ಇನ್ಸೂರೆನ್ಸ್ ಕಟ್ಟಬಹುದು. ಅಂತಂದ್ರೆ ಮನೆ ಒಂದು ಹೊಲದ ಮಾಲೀಕನ ಒಂದು ಒಪ್ಪಂದ ಪತ್ರಗಳಾಗಿರ್ಬೋದು, ಕೆಲವೊಂದು ಪ್ರೊಸೀಜರ್ಗಳನ್ನ ಕಾಗದ ಪತ್ರಗಳನ್ನು ನಾವು ದೃಢೀಕರಿಸಬೇಕು. ದೃಢೀಕರಣದೊಂದಿಗೆ ನೀವು ಕಟ್ಟಬಹುದು. ಈಗ ಕೆಲವೊಂದು ಕುಟುಂಬಗಳು ಅವಿಭಕ್ತ ಕುಟುಂಬ ಆಗಿರ್ತದೆ, ತಂದೆ ತೀರ್ಕೊಂಡಿರ್ತಾರೆ, ಪಹಣಿಗಳು ಡಿವೈಡ್ ಆಗಿರೋದಿಲ್ಲ, ಅಂತ ಸಂದರ್ಭದಲ್ಲಿ ಹೇಗೆ ಮಾಡಬಹುದು? ಅಂತ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ಇದರ ಜೊತೆ ಜೊತೆಗೆ ಸಹ ನೀವು ಚೇಂಜ್ ಮಾಡ್ಕೋಬೇಕು. ಯಾಕಂದ್ರೆ ನೀವು ಕ್ಲೇಮ್ ಬರುತ್ತೆ, ಕ್ಲೇಮ್ ಬಂದಾಗ ಅದು ಅಮೌಂಟ್ ಮರಣ ಹೊಂದಿರ್ತಾನೆ, ನಮ್ಮಲ್ಲಿ ಬರ್ತಾ ಇದೆ. ಯಾಕಂದ್ರೆ ಇನ್ಸೂರೆನ್ಸ್ ಕಟ್ಟಿರ್ತಾನೆ ಮೊದಲೇ, ಆಮೇಲೆ ಕ್ಲೇಮ್ ಬರುತ್ತೆ, ಅವ್ನು ಇರಲ್ಲ, ತೀರ್ಕೊಂಡಿರ್ತಾನೆ, ಈ ತರ ತೊಂದರೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಮತ್ತು ಅವರು ಡಿಪೆಂಡೆಂಟ್ ಯಾರು, ನಾಮಿನಿ ಯಾರು, ಫ್ಯಾಮಿಲಿ ಟ್ರೀ, ಅವನ್ನೆಲ್ಲ ದಾಖಲಾತಿಗಳು ಪ್ರೊಸೀಜರ್ ನಮ್ಗೆ ಕೇಳ್ತಾ ಇದ್ದೇವೆ. ಆಮೇಲೆ ಮಾಡಬೇಕಾಗುತ್ತೆ. ಅವೆಲ್ಲ ತೊಂದರೆ ಆಗಬಾರ್ದಂದ್ರೆ ನೀವು ಗೊತ್ತಾದ ತಕ್ಷಣ ಬಂದು ನೀವು ಎಲ್ಲ ಚೇಂಜಸ್ ಮಾಡ್ಕೊಂಡ್ರೆ ನಿಮಗೆ ಏನು ತೊಂದರೆ ಆಗೋದಿಲ್ಲ. ಅಂತಂದ್ರೆ ಯಾರೋ ಒಬ್ಬ ತಂದೆ ಅಥವಾ ತಮ್ಮ ಮಾಲೀಕತ್ವವನ್ನು ಹೊಂದಿರುವಂತಹ ಒಂದು ಮಾಲೀಕರು ತೀರ್ಕೊಂಡ್ರಪ್ಪ ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ನಾವು ಹೊಲವನ್ನು ನಾವು ನೋಂದಣಿಯ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಳೋದು ಉತ್ತಮ. ಅದನ್ನು ನೋಂದಣಿ ಮಾಡೋಕ್ಕೂ, ಇದು ಇನ್ಸೂರೆನ್ಸ್ ಕಂಪನಿಯಲ್ಲಿ ನೀವೇನು ಯಾರ ಹೆಸರಲ್ಲಿ ಕಟ್ಟಿರ್ತೀವಿ ಅದನ್ನು ಚೇಂಜಸ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಒಬ್ಬ ರೈತ ಕನಿಷ್ಠ ಎಲ್ಲಾ ಭೂಮಿಯನ್ನ ತಮ್ಮ ಮಾಲೀಕತ್ವದಲ್ಲಿರುವಂತಹದನ್ನ ರಿಜಿಸ್ಟ್ರೇಷನ್ ಮಾಡಿಸಬಹುದಾ ಅಥವಾ ಇಷ್ಟೇ ಎಕರೆಯನ್ನ ಪೂರ್ತಿ ತನ್ನ ಹೊಲಕ್ಕೂ ಇನ್ಸೂರೆನ್ಸ್ ಮಾಡಿಸಬಹುದು? ಅಂದ್ರೆ ಉದಾಹರಣೆಗೆ ನನ್ನೊಂದು 100 ಎಕರೆ ಭೂಮಿ ಇದೆ, ಮಾಡಬಹುದು. ಮಾಡಿಸ್ಕೋಬಹುದು. ಹೇಳಿ ಸರ್, ಏನ್ ಹೇಳ್ತೀರಿ ಕೊನೆಯದಾಗಿ ನಮ್ಮ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಮುಂಗಾರು ಹಂಗಾಮಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹೇಗೆ ಎಫೆಕ್ಟಿವ್ ಆಗಿ ತಗೋಬೇಕು ಅಂತ ಒಂದು ವಿಚಾರ ನೋಡಿ. ರೈತರಲ್ಲಿ ಒಂದೇ ಒಂದು ಕಳೆ ವಿನಂತಿ, ಯಾರು ತಲೆಯಲ್ಲಿ ಇಟ್ಕೋಬಾರದು, ನಾನು ಇನ್ಸೂರೆನ್ಸ್ ಕಟ್ಟಿದ್ದೀನಿ ನನಗೆ ದುಡ್ಡು ಬಂದಿಲ್ಲ ಕಳೆದ ಸಾಲಿನಲ್ಲಿ ಈ ತರನ ಆಗಿದೆ, ಅದು ಅದಕ್ಕೂ ಈ ವರ್ಷ ಕಟ್ಟೋದಕ್ಕೂ ಏನು ಸಂಬಂಧ ಇರೋದಲ್ಲ. ನೀವು ಇನ್ಸೂರೆನ್ಸ್ ಮಾಡಿಸಿದ್ರೆ ಯಾವುದೇ ತೊಂದರೆ ಅವಘಡ ಆದರೆ ನಿಮಗೆ ಇನ್ಸೂರೆನ್ಸ್ ನಿಮಗೆ ಸಂರಕ್ಷಣೆ. ಅಂದ್ರೆ ಪೂರ್ಣ ಪ್ರಮಾಣದ ಮಾಹಿತಿಯೊಂದಿಗೆ ರೈತ ಬಾಂಧವರು ಕಾಗದ ಪತ್ರಗಳನ್ನ, ಅಕೌಂಟ್ ನಂಬರ್ಗಳನ್ನ, ಆಧಾರ್ ಸಂಖ್ಯೆಯನ್ನ ವ್ಯವಸ್ಥಿತವಾಗಿ ನೋಂದಣಿಯನ್ನು ಮಾಡಬೇಕು, ಮಾಡಿಸ್ಕೋಬೇಕು. ಟು ನೀವು ಎಲ್ಲಿವರೆಗಿದೆ ಅಂದ್ರೆ, ನೀವು ರೈತರು ಅಂದ್ರೆ ಬೆಳೆ ಬೆಳೆದಿರ್ತಾರೆ, ನಿಮ್ಗೆ ಗೊತ್ತೇ ಇರೋದಲ್ಲ. ಇನ್ಸೂರೆನ್ಸ್ ಕ್ಲೇಮ್ ಆದಲ್ಲಿ ನಿಮಗೆ ಆಮೇಲೆ ಗೊತ್ತಾಗುತ್ತೆ ನಾನು ಇದು ಬೆಳೆ ಬೆಳೆದಿಲ್ಲ ಆದರೆ ಬಂದಿಲ್ಲ ಅಂತೇಳಿ, ಎಲ್ಲಿ ಸ್ಟ್ರಕ್ ಆಗಿಬಿಡುತ್ತೆ ಅದು. ಹೌದೌದು, ಇನ್ಸೂ ಪೇಮೆಂಟ್ ಆಗುವಲ್ಲಿ ಅವಾಗ ನೀವು ಬೆಳೆದು ಪರಿವರ್ತನೆ, ನೀವು ಅಕೌಂಟ್ ತೊಂದರೆ ಆಗಿರೋದು, ಇವನ್ನೆಲ್ಲ ಬದಲಾವಣೆ ಮಾಡ್ಕೋಬಹುದು. ಮಾಡ್ಕೋಬಹುದು ನಾವು ಗೊತ್ತಾಗಿ ಅವಾಗ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮಗೆ, ಹೌದು ನನಗೆ ಇದು ಅಕೌಂಟ್ ನಂಬರ್ ತಪ್ಪಾಗಿದೆ, ನಾನು ಚೇಂಜ್ ಮಾಡಿಸ್ಕೋಬೇಕು, ಇನ್ಸೂರೆನ್ಸ್ ಕಟ್ಟಿದವರು ತೀರ್ಕೊಂಡಿದ್ದಾರೆ ಅದನ್ನು ಚೇಂಜ್ ಮಾಡ್ಕೋಬೇಕು, ಇವೆಲ್ಲ ನೀವು ಪ್ರೊಸೀಜರ್ ನಿಮ್ಮ ಹತ್ತದಲ್ಲಿ ನೀವೇ ತಿಳಿದು ಮಾಡಿಸ್ಕೊಂಡ್ರೆ ತೊಂದರೆ ಆಗೋದಲ್ಲ. ಈಗ ಒಬ್ಬ ರೈತಂದು 3-4 ಅಕೌಂಟ್ ನಂಬರ್ಗಳಿರ್ತವೆ, ಎಲ್ಲವನ್ನು ಕೊಡಬೇಕು ಅಥವಾ ಒಂದೇ ಅಕೌಂಟ್? ಒಂದೇ ಅಕೌಂಟ್, ಆಧಾರ್ ಯಾವ್ದು ಲಿಂಕ್ ಇರುತ್ತೆ ಅದೇ ಅಕೌಂಟ್ ಅನ್ನು ಕೊಡಬೇಕು. ರೈತ ಬಾಂಧವರು ಬೇರೆ ಬೇರೆ ಒಂದು ಲೋನಿಗೆ ಒಂದು ಅಕೌಂಟ್ ಇರ್ತದೆ, ಸಾಮಾನ್ಯವಾಗಿ ಒಂದು ಮೇಂಟೈನ್ ಮಾಡೋ ಇನ್ನೊಂದು ಅಕೌಂಟ್ ಇರ್ತದೆ, ಹೇಳಿದ್ನಲ್ಲ ಅದು ಅಕೌಂಟ್ ಎಲ್ಲಿ ಹೋಗೋದು, ದುಡ್ಡು ಹಾಕ್ಬೇಕಂತಾರೆ ಅದು ಯಾವ ಆಧಾರ್ ಯಾವ್ದು ಲಿಂಕ್ ಇರುತ್ತೆ ಅದೇ ಅಕೌಂಟ್ಗೆ ಹೋಗುತ್ತೆ, ಮತ್ತು ಆಧಾರ್ ಲಿಂಕ್ ಇರೋ. ಸಪೋಸ್ ಅಲ್ಲಿ ಏನು ಹೆಸರಿನ ತೊಂದರೆ ಆತಂದ್ರೆ ನಿಮ್ಗೆ ಅವಾಗ ನೀವು ಕ್ಲೇಮ್ ಬರೋದು ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ ರೈತರಲ್ಲಿ ಒಂದು ಏನಂತೆ, ಯಾವುದೇ ಮಧ್ಯವರ್ತಿಯ ಆಶ್ವಾಸನೆ ಮೇರೆಗೆ ನೀವು ಇನ್ಸೂರೆನ್ಸ್ ಮಾಡಿಸ್ಬೇಡಿ. ಬಹಳ ದೂರ ಇರಲ್ಲ, ನಿಮ್ಮ ಗ್ರಾಮನ್ ಸೆಂಟರ್ಗಳು, ಗ್ರಾಮನ್ನು ಮತ್ತು ಸಿ ಎಸ್ ಸಿ ಸೆಂಟರ್ಗಳು ನಿಮ್ಮ ಅಕ್ಕಪಕ್ಕದ ಇರ್ತವೆ, ಅಲ್ಲಿಗೆ ಹೋಗಿ ಇನ್ಕ್ವೈರಿ ಮಾಡಿಕೊಡ್ರಿ. ಯಾವುದೋ ಹಳ್ಳಿಯಲ್ಲಿ ಒಬ್ಬ ಬರ್ತಾನೆ ನಾನು ಇನ್ಸೂರೆನ್ಸ್ ಎಲ್ಲಾರ್ದು ಮಾಡಿಸ್ತೇನೆ ಅಂತ ಹೇಳ್ತಿರ್ತಾನೆ, ಅವನ ಮೇಲೆ ನಂಬಿಕೆ ಮಾಡಬೇಡಿ. ಹೆಚ್ಚಿಸ್ಕೋಬಹುದು, ನಾನು ಅಲ್ಲಿ ಹೋಗಿ ಕಟ್ತೇನೆ ನನಗೆ ಅಡ್ಡಾಡಕ್ ಬೇಕಾಗತ್ತೆ ಆ ತರನಾಗಿ ನೀವು ಗೊತ್ತಾಗೋದಿಲ್ಲ, ನಿಮ್ಗೆ ಗೊತ್ತಾಗೋದಲ್ಲ, ರಿಸಿಪ್ಟ್ ಇರಲ್ಲ. ಆಮೇಲೆ ನಾವು ಕೇಳಿದಾಗ ನಾನು ಕಟ್ಟಿಲ್ಲ, ನೀವು ಎನ್ಕ್ವೈರಿ ಮಾಡ್ತೀರಿ, ಏ ನಾನು ಆಲ್ರೆಡಿ ಕಟ್ಟಿಬಿಟ್ಟಿದ್ದಾರೆ ಅಂತಾರೆ, ಬೇರೆಯವ್ರು ಕಟ್ಟಿರ್ತಾರೆ ನಿಮ್ಮ ಹೆಸರಲ್ಲೇ ಕಟ್ಟಿರಲ್ಲ, ಈ ತರನ ತೊಂದರೆಗಳಾಗ್ತವೆ. ಹಾಗಾಗಿ ದಯವಿಟ್ಟು ರೈತರು ಆಲಸ್ಯ ತೋರಿಸಿದನೇ ಇನ್ಸೂರೆನ್ಸ್ ಅಲ್ಲೇ ನಿಮ್ಮ ಅದಕ್ಕೆ ಭಾಳ ಜಾಸ್ತಿ ಟೈಮ್ ಇಡಲ್ಲ, ಹಾರ್ಡ್ಲಿ ಭಾಳ ಅಂದ್ರೆ ಒಂದು ತಾಸು ಅರ್ಧ ತಾಸು ನೀವು ಹೋಗಕ್ಕೆ ಅಲ್ಲಿ ಒಂದು 10-15 ನಿಮಿಷ ಅಲ್ಲಿ ಮಾಡಿಸ್ಲಿಕ್ಕೆ ಅಷ್ಟೇ ಟೈಮ್ ಇಡೋದು. ನೀವು ಹತ್ತಿರದ ಸೆಂಟರ್ಗಳಿಗೆ ಹೋಗಿ, ಬ್ಯಾಂಕ್ ಅಲ್ಲಿ ಹೋಗಿ, ರೈತ ಸಂಪರ್ಕ ಅಂದ್ರೆ ಅಲ್ಲಿ ಮಾಹಿತಿ ಪಡೆದು ನೀವು ಎಷ್ಟು ಕಟ್ಟಬೇಕು ಏನಂತ ಬೋರ್ಡಿಗೆ ನಾವು ಡಿಸ್ಪ್ಲೇ ಮಾಡಿರ್ತೀವಿ, ಅಲ್ಲಿ ನೋಡ್ಕೊಂಡು ಬರ್ಕೊಂಡು ಹೋಗಿ ನೀವು ಆ ಸೆಂಟರ್ಗಳಲ್ಲಿ ಹೋಗಿ ಕಂಪ್ಯೂಟರ್ ರಿಸಿಪ್ಟ್ ಪ್ರಿಂಟ್ ಬರುತ್ತೆ, ಅಲ್ಲಿ ಹೋಗಿ ಅಷ್ಟೇ ದುಡ್ಡು ಕಟ್ಟಿ. ಅದೇ ಯಾರೋ ಒಬ್ಬನು ನಿಮ್ಗೆ ಬರೋಕ್ಕಾಗಲ್ಲ, ಏನು ನನ್ನ ಹೆಸರಲ್ಲಿ ನೀನೇ ಕಟ್ಟಿಬಿಡು ಅಲ್ಲಿ ಕಟ್ಟಿಬಿಡು ಅಂತೇಳಿ ನೀವು ಮಾಡಿಸೋದು, ಆಮೇಲೆ ತೊಂದರೆ ಆದಾಗ ನೀವೇ ಪಶ್ಚಾತ್ತಾಪ ಪಡ್ತೀರ. ರೈತ ಒಬ್ಬ ಬೆಳೆ ವಿಮೆಯನ್ನು ನೋಂದಣಿ ಮಾಡಿದ್ಮೇಲೆ ಏನಾದರೂ ರಿಸಿಪ್ಟ್ ಬರ್ತದ? ರಿಸಿಪ್ಟ್ ಬರುತ್ತೆ, ಎಷ್ಟು ಅಮೌಂಟ್ ಕಟ್ಟಿದ್ರಿ, ಎಷ್ಟು ಎಕರೆ ಕಟ್ಟಿದ್ರಿ, ಯಾವ ಬೆಳೆಗೆ ಕಟ್ಟಿದ್ರಿ, ಬಂದ್ಬಿಡುತ್ತೆ ಬರುತ್ತೆ. ಆಮೇಲೆ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದೆ ಅದೊಂದು ಐ ಡಿ ಬರುತ್ತೆ, ಆ ನಂಬರ್ ಮೇಲೆ ನೀವು ಸರ್ಚ್ ಮಾಡ್ಬೋದು. ಆಮೇಲೆ ಸಂರಕ್ಷಣೆ ಪೋರ್ಟಲಲ್ಲಿ ಹೋಗಿ ನಾನು ಯಾವ ಬೆಳೆ ಕಟ್ಟಿದ್ದೀನಿ, ನನ್ನ ಹೆಸರಲ್ಲೇ ಬಂದಿದೆಯಾ ಇಲ್ಲ, ಬೇರೆಯವ್ರು ಕಟ್ಟಿದಾರ, ಈ ತರನ ಎಲ್ಲವನ್ನು ನೀವು ನೋಡ್ಕೋಬಹುದು. ಎಲ್ಲ ಆದಮೇಲೆ, ಎಲ್ಲ ಇನ್ಸೂರೆನ್ಸ್ ಇನ್ನೊಬ್ಬರ ಅಕೌಂಟ್ ಹೋದ್ಮೇಲೆ ಕ್ಲೇಮ್ ಆದ್ಮೇಲೆ ನಾವು ಹಿಂಗಾಗಿದೆ ಅಂತ ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲೇ ಇವು ಹಾರ್ಡ್ಲಿ ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಮತ್ತೆ ರೈತ ಬಾಂಧವರು ಕೆಲವೊಂದು ಕಡೆ ಆಂಡ್ರಾಯ್ಡ್ ಫೋನ್ ಇರ್ತದೆ, ಅವರು ಇಲ್ಲಿ ನಮ್ಮ ಬೆಳಗ್ಗೆ ಬಂದಿದ್ವೋ ಇಲ್ಲೋ, ಬಂದಿದ್ದು ಎಷ್ಟು ಪ್ರಮಾಣದಲ್ಲಿ ಬಂದಿ, ಅದನ್ನು ಆನ್ಲೈನ್ ಅಲ್ಲಿ ಏನಾದರೂ ನೋಡ್ಕೋಬಹುದು. ಅಂದ್ರೆ ನೀವು ಇನ್ಸೂರೆನ್ಸ್ ಕಟ್ಟಿರೋದು ಕನ್ಫರ್ಮ್ ಮಾಡ್ಕೊಂಡು ನೋಡ್ಕೋಬಹುದು ಸಂರಕ್ಷಣೆ ಆಪ್ ಅಲ್ಲಿ, ಆದ್ರೆ ಕಟ್ಟಬೇಕಾದ್ರೆ ಈ ಸೆಂಟರ್ಗಳಿಗೆ ಹೋಗ್ಬೇಕು. ತಮ್ಮ ಹಂತದಲ್ಲಿ ಮಾಡ್ಕೊಳ್ಳಿರಲ್ಲ, ನೀವು ಸೆಂಟರ್ಗಳಲ್ಲೇ ಹೋಗಿ. ನೀವು ಬ್ಯಾಂಕ್ ಲೋನ್ ಇತ್ತಂದ್ರೆ ಬ್ಯಾಂಕ್ ಲೋನ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಒಂದು ಸಪೋಸ್ 100,000 ಲೋನ್ ಇರುತ್ತೆ, ಪ್ರೀಮಿಯಂ ಅಮೌಂಟ್ ಒಂದು 900 ಇರುತ್ತೆ ಒಂದು ಬೆಳೆದು, ನಿಮ್ಗೆ 100,900 ಸಾಲ ಬೀಳುತ್ತೆ. ನೀವು ಆಮೇಲೆ ತಲೆಯಾಗಿರುತ್ತೆ ನನ್ನ ಬೆಳೆ ಸಾಲದಲ್ಲೇನೇ ನಿಮ್ಗೆ ಪ್ರೀಮಿಯಂ ಇರುತ್ತೆ ಅಂತ ತಿಳ್ಕೊಬೇಡಿ, ಅದರ ಮೇಲೆ ಅದರ ಮೇಲೆ ಇರುತ್ತೆ, ಆ ತರನೇ ನಿಮ್ಗೆ ಇದು ಇರುತ್ತೆ. ನೀವು ಯಾವ ಅಕೌಂಟಿಗೆ ಕೊಟ್ಟಿರ್ತೀವಿ ಅದೇ ಅಕೌಂಟಿಗೆ ಕ್ಲೇಮ್ ಆಗುತ್ತೆ. ನೋಡಿ, ಒಬ್ಬ ರೈತ ತನ್ನ ಬೆಳೆ ವಿಮೆಯನ್ನು ಮಾಡ್ಕೋವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾಹಿತಿಗಳನ್ನು ಗಮನಿಸಬೇಕು. ಮುಖ್ಯವಾದ ಸಣ್ಣ ಸಣ್ಣ ಮಾಹಿತಿಗಳಿವು, ಏನಂದ್ರೆ ನೀವು ಆಲಸಿ ತೋರಿಸೋದು, ನನಗೆ ಯಾವುದೋ ಒಂದು ಅಕೌಂಟ್ ಕೊಟ್ಟು ಒಂದು ವಾಟ್ಸ್ಆಪ್ಗೆ ಹಾಕೋದು, ಇಲ್ಲ ಒಂದು ಜೆರಾಕ್ಸ್ ಕೊಟ್ಟು ಕಾಣ್ತಾ ಇರಂಗಿಲ್ಲ ಅಕೌಂಟ್ ನಂಬರ್, ಹೌದು ಕ್ಲಿಯರ್ ಆಗಿ ಕಾಣ್ತಿರಲ್ಲ. ಅಂತ ಅಕೌಂಟ್ ಸೆಂಟರ್ಗಳಾಗಿ ಏನ್ ಮಾಡ್ತಾರೆ, ನಂಬರ್ ತಪ್ಪು ಹಿಡಿದ್ಬಿಡ್ತಾರೆ, ಅದು ತಗೊಂಡ್ಬಿಡುತ್ತೆ, ಬೈ ಮಿಸ್ಟೇಕ್ ಆಗಿ ತಗೊಂತು, ಆಮೇಲೆ ನಿಮಗೆ ತೊಂದರೆ ಆಗುತ್ತೆ, ಯಾರ್ದೋ ಅಕೌಂಟ್ಗೆ ಹೋಗಿ ಯಾರಿಗೆ ಹೋಗುತ್ತೆ. ಆಗದಾಗ ನಾವು ಇಲ್ಲ ಕ್ಲೇಮ್ ಹೋಗ್ಬಿಡುತ್ತೆ, ಅವಾಗ ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚಿತವಾಗಿ ಇವತ್ತು ಕ್ಲೇಮ್ ಆಗಿದೆ, ನಾನು ಕಟ್ಟಿದ್ದೀನಿ ಪ್ರೀಮಿಯಂ ಕಟ್ಟಿದ್ದೀನಿ, ಹೌದಲ್ಲ ನಾನು ಕನ್ಫರ್ಮ್ ಆಗಿದೆ, ನಿಮ್ಮ ಮುಂದೆ ಆಯ್ತಂದ್ರೆ ಒಂದು ಪ್ರಿಂಟ್ ಬರುತ್ತೆ, ಲಾಸ್ಟ್ ಅಕೌಂಟ್ ನಂಬರ್ 4 digits ಬರ್ತವೆ, ಅದು ಹೌದು ನಂದು ಅಂತೇಳಿ ಕೊನೆಯ 4 digits. ಮೊನ್ನೆ ನಾವು ಒಂದು ಎಕ್ಸಾಂಪಲ್ ಬಂತು ನಮ್ಗೆ, ಹೆಂಗಂದ್ರೆ ಅಕೌಂಟ್ ನಂಬರ್ ಹಾಕೋ ಪ್ಲೇಸ್ ಅಲ್ಲಿ ಅವನು ಏನ್ ಹಾಕಿದಾನೆ, ಫೋನ್ ನಂಬರ್ ಹಾಕಿದಾನೆ, ಸಂಖ್ಯೆ ಬಂದ್ಬಿಟ್ಟಿದೆ, ಅದು ಕ್ಲೇಮು ಬರ್ತಾ ಇಲ್ಲ, ನೋಡಿದ್ರೆ ಅದು ಅಕೌಂಟಿಗೆ ಬ್ಯಾಂಕಲ್ಲಿ ಹೋಗಿ ಇದು ಅಕೌಂಟ್ ನಂಬರ್ ರಾಂಗ್ ಅಂತ ಬರ್ತಾ ಇದೆ, ಈ ತರನಾಗಿ ತೊಂದರೆ ಆಗ್ತಾ ಇದೆ. ಒಳ್ಳೇದು ಸರ್, ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ರಿ. ರೈತ ಬಾಂಧವರು ಇಷ್ಟೆಲ್ಲ ಗಮನಗಳನ್ನ ಹರಿಸಿ ಮುಖ್ಯವಾಗಿ ಕೊನೆಗೆ ನಮ್ಮ ಜಿಲ್ಲೆಗೆ ಆಯ್ಕೆಯಾದಂತಹ ಒಂದು ಬೆಳೆಗಳ ಮಾಹಿತಿ, ಕಟ್ಟುವ ಮೊತ್ತ, ಮತ್ತೆ ಕೊನೆಯ ದಿನಾಂಕವನ್ನ ಒಂದ್ಸಲ ಹೇಳ್ಬಿಡಿ. ನೋಡಿ, ಸವಿಸ್ತಾರವಾಗಿ ಹಂತ ಹಂತವಾಗಿ ಹೇಳ್ತಾ ಇದ್ದೀನಿ. ಒಂದೊಂದು ಬೆಳೆಯಾಗಿ ಮೊದಲನೇದಾಗಿ ಹತ್ತಿ ನೀರಾವರಿ, ಎಕರೆಗೆ ಮಾತ್ರ ಹೇಳುತ್ತೇನೆ, ಯಾಕಂದ್ರೆ ಎಲ್ಲ ಹೇಳ್ತಾ ಹೋದ್ರೆ ಸಮಯ ಜಾಸ್ತಿ ಆಗುತ್ತೆ. ಪ್ರತಿ ಎಕರೆಗೆ ಮತ್ತು ಕೊನೆಯ ದಿನಾಂಕ ಹೇಳ್ತೇನೆ. ಹತ್ತಿ ನೀರಾವರಿಯು ಪ್ರತಿ ಎಕರೆಗೆ ರೈತರ ಕಟ್ಟುವಂತ ಮೊತ್ತ 1475 rupees, ಕೊನೆಯ ದಿನಾಂಕ 31/7/2023. ಅದೇ ರೀತಿ ಮಳೆಯಾಶ್ರಿತ ಕೊನೆಯ ದಿನಾಂಕ 31/7/2023, 995 rupees. ಹೆಸರು ಮಳೆಯಾಶ್ರಿತ 266 rupees ಮತ್ತು ಶೇಂಗಾ ನೀರಾವರಿ 526 rupees. ಶೇಂಗಾ ಮಳೆ ಆಶ್ರಿತ 436 rupees. ಹತ್ತಿ, ಹೆಸರು, ಶೇಂಗಾ ಇವು 31/7/2023. ಅದೇ ರೀತಿ ಹುರುಳಿ ಮಳೆ ಆಶ್ರಿತ 164 rupees, 16/8 ಅಂದರೆ ಆಗಸ್ಟ್ 16 ಇರುವವರೆಗಿದೆ ಕೊನೆಯ ದಿನಾಂಕ. ಮೆಕ್ಕೆಜೋಳ ನೀರಾವರಿ 516, ಇದು 16/8. ಈರುಳ್ಳಿ ನೀರಾವರಿ 1610 rupees, ಇದು 16/8. ಭತ್ತ ನೀರಾವರಿ 746 rupees, ಇದು 16/8. ಭತ್ತ ಮಳೆ ಆಶ್ರಿತ 510 rupees, ಇದು 31/7 ಅಂದರೆ ಭತ್ತ ಮಳೆ ಆಶ್ರಿತ ಜುಲೈ 31 ಮಾತ್ರ ಇದೆ. ಸಜ್ಜೆ ನೀರಾವರಿ 314, 31/7 ಸಜ್ಜೆ ಮಳೆ ಆಶ್ರಿತ 252. ತೊಗರಿ ನೀರಾವರಿ 402, ತೊಗರಿ ಮಳೆ ಆಶ್ರಿತ 384, ಇದು 31/7/2023. ಎಳ್ಳು ನೀರಾವರಿ 230 rupees ಇದೆ. ಜೋಳ ಮಳೆ ಆಶ್ರಿತ 306 rupees ಇದೆ. ಸೂರ್ಯಕಾಂತಿ ನೀರಾವರಿ 390 rupees ಇದೆ. ಸೂರ್ಯಕಾಂತಿ ಮಳೆ ಆಶ್ರಿತ 326 ಇದೆ. ಸೂರ್ಯಕಾಂತಿ ನೀರಾವರಿ 16/8/2023 ಇದೆ. ಸೂರ್ಯಕಾಂತಿ ಮಳೆ ಆಶ್ರಿತ 31/7/2023. ಈ ಕೊನೆಯ ದಿನಾಂಕ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಆಗೋದಲ್ಲ, ಇದೇ ಕೊನೆಯ ದಿನಾಂಕ. ಹೀಗಾಗಿ ಇದೇ ದಿನಾಂಕದ ಒಳಗಾಗಿ ರೈತರು ಕಟ್ಟುವ ದಯವಿಟ್ಟು ಕಟ್ಟಬೇಕು. ಒಳ್ಳೆಯದು. ತಾವು ಹೇಳಿದಾಗೆ ರೈತ ಬಾಂಧವರು ತಾವು ಯಾವ ಬೆಳೆಯನ್ನ ಹಾಕಿರ್ತಾರೆ ಅದರ ಮಾಹಿತಿಯನ್ನು ಪಡೆದುಕೊಂಡು ನಿಗದಿಪಡಿಸಿದ ದಿನಾಂಕದ ಮೊದಲೇ ಇದನ್ನು ಕಾಯೋದ್ಬೇಡ. ಅದರ ಪೂರ್ವಭಾವಿಯಾಗಿ ಸಂಬಂಧಪಟ್ಟಂತಹ ಒಂದು ಗ್ರಾಮವನ್ನಾಗಿರ್ಬೋದು, ಜೊತೆಗೆ ಸಾಮಾನ್ಯ ಸೇವಾ ಕೇಂದ್ರಗಳಾಗಿರ್ಬೋದು, ಭೇಟಿಗಳನ್ನು ಕೊಟ್ಟು ಮುಂಗಾರು ಹಂಗಾಮಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಲಾಭವನ್ನು ಪಡ್ಕೋಬೇಕು. ಹೆಚ್ಚಿನ ಮಾಹಿತಿ ರೈತ ಬಾಂಧವರಿಗೆ ಬೇಕಾಗಿತ್ತು ಅಂತಂದರೆ, ಗೊಂದಲ ಉಂಟಾಯಿತು ಅಂತಂದರೆ, ತಮ್ಮ ಸಮೀಪದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಆಗಿರಬಹುದು, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆಗಿರಬಹುದು, ಅಥವಾ ಜಿಲ್ಲಾ ಮಟ್ಟದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆಗಿರಬಹುದು, ಜೊತೆಗೆ ಇಲ್ಲಿ SBI ಜನರಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ ಈ ಒಂದು ಇನ್ಸೂರೆನ್ಸ್ ಕಂಪನಿಗೂ ಕೂಡ ಭೇಟಿ ಕೊಟ್ಟರೆ ಖಂಡಿತ ಮಾಹಿತಿ ಸಿಗ್ತದೆ. ಸೊಸೈಟಿಗಳಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಎಲ್ಲಾ ಮಾಹಿತಿಗಳೊಂದಿಗೆ ಈ ವರ್ಷದ ಮುಂಗಾರು ಹಂಗಾಮಿನ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಂತ ಹೇಳ್ತಾ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ರೇಮನ್ ಸಬ್ಜಾಲ್ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲಾ ರೈತರಿಗೂ ಧನ್ಯವಾದಗಳು. ಶುಭವಾಗಲಿ. ಇದುವರೆಗೆ 2023-24 ಸಾಲಿನ ಮುಂಗಾರು ಹಂಗಾಮಿಗೆ ರಾಯಚೂರು ಜಿಲ್ಲೆಯ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅನುಷ್ಠಾನ ಕುರಿತು ಕೃಷಿ ಅಧಿಕಾರಿಗಳಾದ ರೆಹಮಾನ್ ಸಾಬ್ ಜಾಲಿಹಾಳ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा.

ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ, ಕೇಂದ್ರ ಸರ್ಕಾರದ ಪಿಡಿಎಂಸಿ ಯೋಜನೆ ಕುರಿತು ಮಾಹಿತಿಯನ್ನ ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ. ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಆದಾಯವನ್ನು ದ್ವಿಗುಣ ಮಾಡಿಕೊಂಡ ಮಾನ್ವಿ ತಾಲೂಕಿನ ಜಕ್ಕಲ್ದಿನಿ ಗ್ರಾಮದ ಶಿವಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಲಿದ್ದೀರಿ. ಬನ್ನಿ ಈಗ ಕೇಳೋಣ ಅಂದಿಹಾಳ ಗ್ರಾಮದ ಮಹಾದೇವಪ್ಪ ಮತ್ತು ಸಂಗಡಿಗರಿಂದ ಕಣಿಹಲಗೆ ವಾದನವನ್ನು